ಆಕಾಶವಾಣಿ ಮಂಗಳೂರು ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಪ್ರಸಾರವಾಗಲಿದೆ. ನನಗೆ ಮಹಿಳೆಯರ ಸಂಘಟನೆಯಲ್ಲಿ ಅತಿ ಹೆಚ್ಚಿನ ನಂಬಿಕೆ ಇದೆ. ಅವರು ಮನದಟ್ಟು ಮಾಡಿಕೊಂಡರೆ ಸಮಾಜದ ಸ್ಥಿತಿಯನ್ನು ಉತ್ತಮಪಡಿಸುವುದಕ್ಕೆ ಏನೆಲ್ಲಾ ಮಾಡಬಲ್ಲರು ಎಂಬುದು ನನಗೆ ಗೊತ್ತು. ಕೆಡುಕುಗಳನ್ನು ಅಳಿಸಿ ಹಾಕುವುದರಲ್ಲಿ ಅವರು ಅತಿಶಯವಾದ ಸೇವೆಯನ್ನು ಮಾಡಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಹಾವು ಕಚ್ಚಿದರೆ ಸಮಯ ನಷ್ಟ ಮಾಡದೆ ಆಸ್ಪತ್ರೆಗೆ ಹೋಗಿ, ಪ್ರಾಣ ಉಳಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಮತ್ತು ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ಇಂದ ಜನಹಿತಕ್ಕಾಗಿ ನೀಡಿದ ಸಂದೇಶ. ರೈತ ಬಾಂಧವರಿಗೆಲ್ಲರಿಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಮೊದಲು ಪ್ರಾಯೋಜಿತ ಕಾರ್ಯಕ್ರಮ ಪಂಚಗವ್ಯ ಚಿಕಿತ್ಸೆ ಕುರಿತು ಡಾಕ್ಟರ್ ಡಿಪಿ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಆ ಬಳಿಕ ವಿದ್ಯಾಭೂಷಣ್ ಹಾಡಿರುವ ವಾದಿರಾಜರ ಭಕ್ತಿ ರಚನೆಯನ್ನು ಕೇಳುವಿರಿ. ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಪಂಚಗವ್ಯ ಚಿಕಿತ್ಸೆ ಕುರಿತು ಡಾಕ್ಟರ್ ಡಿಪಿ ರಮೇಶ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಡಿಪಿ ರಮೇಶ್ ಅವರು. ಅವರು ಮೂಲತಃ ಬೆಂಗಳೂರಿನ ವೈದ್ಯರು. ನಮ್ಮ ಕರಾವಳಿ ಭಾಗದಲ್ಲೂ ಕೂಡ ಅವರು ವಿಸಿಟಿಂಗ್ ಆಗಿ ಬರ್ತಾ ಇರ್ತಾರೆ. ಮುಖ್ಯವಾಗಿ ನಾವು ಇವತ್ತು ಪಂಚಗವ್ಯ ಚಿಕಿತ್ಸೆಯ ಬಗ್ಗೆ, ಪಂಚಗವ್ಯ ಅನ್ನುವಂಥದ್ದು ಯಾಕೆ ಅಷ್ಟು ಆಯುರ್ವೇದದಲ್ಲಿ ಮತ್ತು ನಮ್ಮ ಜನಜೀವನದಲ್ಲಿ ಅದಕ್ಕೆ ವಿಶೇಷವಾದಂತಹ ಸಂಬಂಧ ಇದೆ ಅನ್ನೋದನ್ನು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ. ನಮ್ಮಲ್ಲಿ ಹಲವಾರು ಕಾಯಿಲೆಗಳಿಗೆ ಈ ಪಂಚಗವ್ಯ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕ್ಯಾನ್ಸರ್ಗೂ ಕೂಡ ಇದರಲ್ಲಿ ಒಳ್ಳೆಯ ರೀತಿಯ ಒಂದು ಈ ಚಿಕಿತ್ಸೆಯಿಂದ ಫಲ ನೀಡ್ತಾ ಇದೆ ಅನ್ನೋದನ್ನು ನಾವು ಕೇಳಿ ತಿಳಿದಿದ್ದೇವೆ. ಮುಖ್ಯವಾಗಿ ಈ ಪಂಚಗವ್ಯ ಅಂದರೆ ಇದರಲ್ಲಿ ಏನೆಲ್ಲ ಬರ್ತದೆ ಸರ್? ಈಗ ಪಂಚಗವ್ಯ ಅಂದರೆ ಈಗ ಮೋಸ್ಟ್ಲಿ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಇದೊಂದು ಏನೋ ಹೊಸದಾಗಿ ಬಂದಿರತಕ್ಕಂಥ ವೈದ್ಯಕೀಯ ಪದ್ಧತಿನ ಅನ್ನೋವಂಥ ಅನುಮಾನಗಳು ಜನರಲ್ಲಿ ಇದೆ. ಪಂಚಗವ್ಯ ಅಂದರೆ ಆಯುರ್ವೇದ. ಇಡೀ ನಮ್ಮ ಆಯುರ್ವೇದವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ, ಚರಕಾಚಾರ್ಯರಿರ್ಬೋದು, ವಾಗ್ಭಟಾಚಾರ್ಯರಿರ್ಬೋದು, ಸುಶ್ರುತಾಚಾರ್ಯರಿರ್ಬೋದು, ನಾವು ಇಡೀ ಆಯುರ್ವೇದ ಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಇಡೀ ಆಯುರ್ವೇದ ಪಂಚಗವ್ಯ ಆಧಾರದ ಮೇಲೆ ನಿಂತಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಯಾವುದೇ ಔಷಧಿಗಳನ್ನು ನಾವು ಕೊಡಬೇಕಿದ್ರೆ ಅನುಪಾನವಾಗಿ ಹಾಲಲ್ಲಿ ತೊಗೊಳ್ಳಿ, ತುಪ್ಪದಲ್ಲಿ ತೊಗೊಳ್ಳಿ, ಮೊಸರಲ್ಲಿ ತೊಗೊಳ್ಳಿ, ಬೆಣ್ಣೆಲಿ ತೊಗೊಳ್ಳಿ ಅಂತಲೇ ನಾವು ಔಷಧಿಗಳನ್ನು ಕೊಡ್ತೀವಿ. ಮತ್ತು ನಮ್ಮ ಯಾವುದೇ ಆಯುರ್ವೇದ ಔಷಧಿಗಳನ್ನು ನಾವು ಶುದ್ಧೀಕರಿಸಬೇಕಿದ್ರೆ, ಅದನ್ನು ಶೋಧನೆ ಮಾಡಬೇಕಿದ್ರೆ ನಾವು ಹಾಲಲ್ಲಿ, ಗೋಮೂತ್ರ, ಗೋಮಯದಲ್ಲಿ ಅದನ್ನು ಶುದ್ಧೀಕರಿಸ್ತೀವಿ, ಇನ್ಕ್ಲೂಡಿಂಗ್ ರಸೌಷಧಿಗಳನ್ನು ಕೂಡ. ಇಡೀ ಜಗತ್ತು ಪಂಚಮಹಾಭೂತ ಆಧಾರದ ಮೇಲೆ ನಿಂತಿದೆ. ಈ ಪಂಚಮಹಾಭೂತಗಳ ತತ್ವ ಇವತ್ತು ಪಂಚಗವ್ಯದಲ್ಲಿದೆ. ಹಾಗಾಗಿ ಇಡೀ ಆಯುರ್ವೇದ ಪಂಚಮಹಾಭೂತಗಳ ಆಧಾರದ ಮೇಲೆ ತ್ರಿದೋಷಗಳನ್ನು ನಿರ್ಣಯಿಸುತ್ತೆ. ಈ ತ್ರಿದೋಷಗಳ ಏರುಪೇರನ್ನು ದೋಷ ಅಂತೇಳಿ ಕನ್ಸಿಡರ್ ಮಾಡುತ್ತೆ. ಈ ಎಲ್ಲ ಚಿಕಿತ್ಸೆಗಳನ್ನು ಸರಿಯಾದಂಥ ಪರಿಹಾರವನ್ನು ನಾವು ಕೊಡೋದಕ್ಕೆ ಪಂಚಗವ್ಯ ಆಧಾರದ ಮೇಲೆ ನಾವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಇಡೀ ಆಯುರ್ವೇದ ಪಂಚಗವ್ಯ ಆಧಾರದ ಮೇಲೆ ನಿಂತಿರುವಂಥದ್ದನ್ನು ನಾವು ನೋಡ್ಬೋದು. ಈಗ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಕಾಯಿಲೆ ಬಹಳ ದಟ್ಟವಾಗಿ ಹರಡಿಕೊಂಡು ಹೋಗ್ತಾ ಇದೆ. ಮುಖ್ಯವಾಗಿ ಇದು ಇತ್ತೀಚಿನ ದಿನಗಳಲ್ಲಿ ಹೀಗೆ ಹೆಚ್ಚು ಕೇಳಿ ಬರಲಿಕ್ಕೆ ಏನು ಕಾರಣ ಡಾಕ್ಟ್ರೆ? ಒಂದು, ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿ ಇವತ್ತು ನಮ್ಮ ಜೀವನ ಶೈಲಿ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಮಾನಸಿಕ ಸ್ಥಿತಿ ಇರ್ಬೋದು, ಇಡೀ ಕುಟುಂಬ, ವ್ಯಕ್ತಿ, ಸಮಾಜ, ಇದಿಷ್ಟು ಮತ್ತು ಪ್ರಕೃತಿಯಲ್ಲಿರ್ತಕ್ಕಂಥ ಪಂಚಮಹಾಭೂತ ಅಂತ ನಾವೇನು ಕರಿತೀವಿ, ಇವತ್ತು ವಾಯು ಇರ್ಬೋದು, ನೀರು ಇರ್ಬೋದು, ಗಾಳಿ ಇರ್ಬೋದು, ಆಹಾರ, ಭೂಮಿ ಇರ್ಬೋದು, ಇದೆಲ್ಲವೂ ಕೂಡ ನಾವು ಕಲುಷಿತ ಗಳಿಸಿರೋದ್ರಿಂದನೇ ಇವತ್ತು ಇಂಥ ದೀರ್ಘಕಾಯಿಲಿಕ ಮತ್ತು ಮಾರಣಾಂತಿಕ ಕಾಯಿಲೆನ ನಾವು ಪರಿಹಾರ ಅಂದರೆ ಇಲ್ದ ಇವತ್ತು ನಿಜ ವಿಜ್ಞಾನ ತಂತ್ರಜ್ಞಾನ ಇಷ್ಟೆಲ್ಲ ಮುಂದುವರೆದಿದ್ದೀವಿ, ಚಂದ್ರಲೋಕ ಎಲ್ಲ ಹೋಗುವಂಥ ತಂತ್ರಜ್ಞಾನ ವಿಜ್ಞಾನ ಮುಂದುವರೆದಿದ್ದೀವಿ. ಆದರೆ ಇಂಥ ರೋಗಗಳಿಗೆ ಅಂದರೆ ಇವತ್ತು ದೀರ್ಘಕಾಯಿಲಿಕ ರೋಗಗಳಿರ್ಬೋದು ಅಥವಾ ಮಾರಣಾಂತಿಕ ಕಾಯಿಲೆಗಳಿರ್ಬೋದು, ಇದಕ್ಕೆ ಪರಿಹಾರ ಕೊಡೋದರಲ್ಲಿ ಇವತ್ತು ವೈದ್ಯಕೀಯ ಕ್ಷೇತ್ರ ಸಕ್ಸಸ್ ಆಗಿಲ್ಲ ಅಂತ ನನಗೆ ಅನಿಸುತ್ತೆ ಇಲ್ಲಿಯ ವೈದ್ಯಕೀಯ ಪ್ರಾಕ್ಟೀಸಿನ ಅನುಭವದ ಮೇಲೆ. ಇವತ್ತು ಆ ರೀತಿಯ ನಾವು ಕಂಪಲೇಷನ್ ಅನ್ನೋವಂಥದ್ದು ಏನಾದ್ರು ಮಾಡೋದಾದರೆ ನಿಜ ಇವತ್ತು ವಿಜ್ಞಾನ ತಂತ್ರಜ್ಞಾನ ಇಷ್ಟೆಲ್ಲ ಮುಂದುವರೆದಿದ್ರು ಅದೇ ರೋಗಕ್ಕೆ ಇವತ್ತು ನಾವು ಪರಿಹಾರ ಅನ್ನೋವಂಥದ್ದಿಲ್ಲ. WHO ಹೇಳುವಂಥದ್ದು ಎಲ್ಲ ರೋಗಗಳಿಗೂ ಇವತ್ತು ನಾವು BP ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಇದೆಲ್ಲವೂ ಕೂಡ ಲೈಫ್ ಲಾಂಗ್ ಮೆಡಿಷನ್, ಯಾವುದೋ 3 ಮಂತ್ ಡ್ಯೂರೇಷನ್ ಅಥವಾ 6 ಮಂತು 1 ಇಯರು ಈ ರೀತಿಯ ಚಿಕಿತ್ಸೆಗೆ ಪರಿಹಾರ ಅನ್ನುವಂಥದ್ದು ಹುಡುಕೋದ್ರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅದು ನಾವು ಫೇಲ್ಯೂರ್ ಆಗಿದ್ದೀವಿ ಅಂತ ಅನಿಸುತ್ತೆ. ಅಂದರೆ ಇದ್ರ ಜೊತೆಗೆ ಏನಂದರೆ ಇವಾಗ ಉದಾಹರಣೆ ರೊಮಟೈಡ್ ಆರ್ಥೋಟಿಕ್ಸ್ ಅಥವಾ ಆರ್ಥೋಆರ್ಟಿಕ್ಸ್, ಇದಕ್ಕೆ ಚಿಕಿತ್ಸೆ ಅನ್ನುವಂಥದ್ದು ಇವತ್ತೇನು ನಾವು ಅಲೋಪತಿ ಇರ್ತೀವಿ ಯಾವುದೇ ವೈದ್ಯಕೀಯ ಪದ್ಧತಿ ಅಂತಲ್ಲ, ಇವತ್ತಿರೋವಂಥ ಕಂಪಲೇಷನ್ ಮಾಡೋದಾದರೆ ಇವತ್ತು ಅಲೋಪತಿಯಲ್ಲಿ ನಾವು ಚಿಕಿತ್ಸೆ ಅನ್ನುವಂಥದ್ದಾದರೆ ಇರೋವಂಥದ್ದು ಕ್ಯಾಲ್ಸಿಯಮ್ಮು, ಪೇಯ್ನ್ ಕಿಲ್ಲರು, ಅದರಲ್ಲಿ ಏನು ಕಡಿಮೆ ಆಗಿಲ್ಲ ಅಂದರೆ ಸ್ಟೆರಾಯ್ಡು, ಇಲ್ಲ ಅಂದರೆ ಸರ್ಜರಿ. ಸರ್ಜರಿ ಕೇಸಲ್ಲೂ ಸಕ್ಸಸ್ ರೇಟ್ ಅನ್ನುವಂಥದ್ದು ಏನು ಅಂತ ನೋಡಿದ್ರೆ ಇವತ್ತು ನಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯೆನ್ಸಲ್ಲಿ ಅದು ಕೂಡ ಯಾವುದು ಸಕ್ಸಸ್ ರೇಟ್ ಅನ್ನುವಂಥದ್ದು ಇಲ್ಲ. ಆದರೆ ನಾವು ಇದಕ್ಕೆ ಟ್ರೀಟ್ಮೆಂಟ್ ಅನ್ನುವಂಥದ್ದೇನು ಲೈಫ್ ಲಾಂಗ್ ಟ್ರೀಟ್ಮೆಂಟ್, ಆದರೆ ಇದಕ್ಕೊಂದು ಪರಿಹಾರ ಆಯುರ್ವೇದ ಪಂಚಗವ್ಯದಲ್ಲಿದೆ. ಅಂದರೆ ಬರೀ ಸಿಂಪಲ್ ನಾನು ಹೇಳುವಂಥದ್ದೊಂದು ಎಕ್ಸಾಂಪಲ್, ಇವತ್ತು ಕಾಮನ್ ಯಾವುದೇ ಮನೆಯಲ್ಲಿ ನೀವು ಯಾವುದೇ ಒಂದು ಕುಟುಂಬದಲ್ಲಿ ಮುಂಚೆ ಆದರೆ 60-70 ಹಿಂಗೆಲ್ಲ ಆದಮೇಲೆ ಬೆನ್ನು ನೋವು, ಕಾಲು ನೋವು, ಮಂಡಿ ನೋವು ಅಂತ ಹೇಳ್ತಾ ಇದ್ರು. ಇವತ್ತು ನಿಮಗೆ ಕಾಲೇಜ್ ಹುಡುಗರೆ ಇವತ್ತು ಒಂದು ಬೈಕ್ ಹೋಗಿ ಬಂದರೆ ಬೆನ್ನು ನೋವು ಅಂತ ಮಲಗುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೌದು, ಇದಕ್ಕೆ ಪರಿಹಾರ ಅನ್ನುವಂಥದ್ದು ಪಂಚಗವ್ಯ ಅನ್ನುವಂಥದ್ದೇನು ಕೇವಲ ಒಂದು 1/2 ಗ್ಲಾಸ್ ಹಾಲು, 1/2 ಗ್ಲಾಸ್ ನೀರು, 1 ಪಿಂಚ್ ಅರಶಿನ ಪುಡಿ, 1 ಚಮಚ ತುಪ್ಪ, ಇದನ್ನು ಮಿಕ್ಸ್ ಮಾಡಿ ಡೈಲಿ 2 ಟೈಮ್ಸ್ ತೊಗೊಳೋದ್ರಿಂದ ಇವತ್ತು ಕ್ಯಾಲ್ಸಿಯಮ್ ವಿಟಮಿನ್ ಡಿ ಅನ್ನುವಂಥ ಟ್ಯಾಬ್ಲೆಟ್ ಏನಿದೆ ಅದು ಸಹಜವಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಮಗೆ ಆಹಾರವಾಗಿ, ಔಷಧಿಯಾಗಿ ಮತ್ತು 100% ಕ್ಯೂರಬಲ್ಲ ನಿಮಗೆ ವಿತಿನ್ 15 ಡೇಸ್, 1 ಮಂತಲ್ಲಿ ಅಂದರೆ ಡಿಪೆಂಡಿಂಗ್ ಏಜ್ ಫ್ಯಾಕ್ಟ್, ಇದರಲ್ಲಿ ನಿಮಗೆ 3 ಮಂತಲ್ಲಿ ಪೇಷಂಟು ನಾರ್ಮಲ್ ಲೈಫನ್ನು ಇವತ್ತು ಯಾವುದೇ ಇದಿಲ್ಲದೆ ಪರಿಹಾರವನ್ನು ಪಡಿಬೋದು. ಆದರೆ ಜನ ಇದ್ರ ಮೇಲೆ ಆಸಕ್ತಿ ಇಲ್ಲದೆ ಇರುವಂಥದ್ದು, ಅವೇರ್ನೆಸ್ ಇಲ್ಲದೆ ಇರುವಂಥದ್ದು ಅತಿ ಮುಖ್ಯ ಆಗಿದೆ. ಎಲ್ಲವೂ ಲೈಫ್ ಲಾಂಗ್ ಮೆಡಿಷನ್, ಕ್ಯಾಲ್ಸಿಯಮಿಂದ ಹಿಡಿದು ಇದರಿಂದ ತೊಗೊಂಡು ಇದು ಹೆಂಗಾಗಿದೆ ಅಂದರೆ ಈ ಲೈಫ್ ಲಾಂಗ್ ಮೆಡಿಷನ್ ತೊಗೊಳೋದ್ರಿಂದ ಈಗೇನು ಹೊಸ ಸ್ಕೀಮ್ಗಳು ಕಂಪ್ನಿಗಳು ಇವೆಲ್ಲ ಏನು ಮಾಡ್ತಾ ಇದೆ ಈ ರೀತಿ ಸ್ಕೀಮ್, ಅದು ಒಂದು ತೊಗೊಂಡ್ರೆ ಒಂದು ಫ್ರೀ, ಅಂದರೆ ಒಂದು ರೋಗಕ್ಕೆ ಔಷಧಿ ತೊಗೊಂಡ್ರೆ ಇನ್ನೊಂದು ರೋಗ ಫ್ರೀ ನಿಮಗೆ. ಈ ರೀತಿ ಒಂದು ಕೊಟ್ಟು ಕಾಸು ಕೊಟ್ಟು ಇನ್ನೊಂದು ರೋಗವನ್ನು ತರಿಸ್ಕೊಳ್ಳೋವಂಥ ಸ್ಥಿತಿ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ, ಸಮಾಜದಲ್ಲಿ ಈ ರೀತಿ ನಿರ್ಮಾಣ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದರೆ ಅದು ಸೈಡ್ ಎಫೆಕ್ಟ್ ಆಗಿ ಬರುವಂಥದ್ದು ಅಂತ ಹೇಳುವಂಥದ್ದು. ಹಾಗಿದ್ರೆ ಈ ಪಂಚಗವ್ಯ ಅನ್ನುವಂಥದ್ದು ಯಾವ್ಯಾವ ಒಂದು ಕಾಯಿಲೆಗಳಿಗೆಲ್ಲ ಚಿಕಿತ್ಸೆಯಲ್ಲಿ ಬರಬಹುದು ಅನ್ನುವಂಥದ್ದು? ಒಂದು ಮರಣ ಒಂದಕ್ಕೆ ಬಿಟ್ಟು ಉಳಿದಂಥ ಎಲ್ಲ ರೋಗಗಳಿಗೂ ಇವತ್ತು ಪಂಚಗವ್ಯ ಚಿಕಿತ್ಸೆ ಅನ್ನುವಂಥದ್ದು ಪರಿಹಾರ ಇದೆ ಅನ್ನುವಂಥದ್ದನ್ನು ನಾನು ನಮ್ಮ ಆಯುರ್ವೇದ ವೈದ್ಯಕೀಯ ಶಾಸ್ತ್ರದ ಆಧಾರದ ಮೇಲೆ ನಿಮ್ಗೆ ಹೇಳ್ಬೋದು. ಈಗ ಪಂಚಗವ್ಯದಲ್ಲಿ 5 ದನದ ಉತ್ಪನ್ನಗಳಿದ್ದಾವೆ, ಇದು ಎಲ್ಲವೂ ಕೂಡ ತಗೊಳ್ಳೇಬೇಕಾದಂಥ ಉತ್ಪನ್ನಗಳು ಅಥವಾ ಒಂದೊಂದು ಕೂಡ ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ಪ್ರಕೃತಿಗಳಿಗೆ ಇದು ಕನೆಕ್ಷನ್ ಇರುವಂಥದ್ದ? ಆಯುರ್ವೇದದಲ್ಲಿ ಯಾವುದೇ ಚಿಕಿತ್ಸೆ ಯೂನಿವರ್ಸಲ್ ಆಗಿಲ್ಲ. ಉದಾಹರಣೆಗೆ ಈಗ ನಾವು ಕಂಪಲೇಷನ್ ಅನ್ನುವಂಥದ್ದು ಮಾಡೋದಾದ್ರೆ ಪ್ಯಾರಾಸಿಂಟಮಲ್, ನೀವು ಇಡೀ ವರ್ಲ್ಡಲ್ಲಿ ಯಾರಿಗೆ ಜ್ವರ ಬಂದರೆ ಅದು ಯೂನಿವರ್ಸಲ್ ಆಗಿ ಕೊಡುವಂಥದ್ದು. ಆಯುರ್ವೇದ ಆ ರೀತಿ ಹೇಳೋದೇ ಇಲ್ಲ ಚಿಕಿತ್ಸೆ. ಪ್ರತಿಯೊಬ್ಬ ವ್ಯಕ್ತಿಗೂ ಆ ಪ್ರಕೃತಿ, ದೇಶ, ಪ್ರದೇಶ, ಆ ವ್ಯಕ್ತಿ ಎಲ್ಲಿ ಪ್ರದೇಶದಲ್ಲಿ ಇದ್ದಾನೆ ಆ ರೀತಿಯ ಪ್ರಕೃತಿ, ವ್ಯಕ್ತಿಯ ಪ್ರಕೃತಿಯ ಅನುಗುಣವಾಗಿ ಚಿಕಿತ್ಸೆಯನ್ನು ಆಯುರ್ವೇದ ಹೇಳುವಂಥದ್ದು. ಯಾಕೆಂದರೆ ರೂಟ್ ಟ್ರೀಟ್ಮೆಂಟ್, ಅವನಿಗೆ ಯಾವ ಪ್ರಕೃತಿಯಲ್ಲಿ ದೋಷದಲ್ಲಿ ಏನು ವೇರಿಯೇಷನ್ ಆಗಿದೆ ಅದನ್ನು ನೋಡಿ ಯಾವ ಡೋಸೇಜಲ್ಲಿ ಚಿಕಿತ್ಸೆ ಕೊಡಬೇಕು ಅನ್ನುವಂಥದ್ದನ್ನು ನಿರ್ಣಯ ಮಾಡುತ್ತೆ. ನೀವಾಗಲೇ ಹೇಳ್ದಂಗೆ ಒಂದು ಪಂಚಗವ್ಯ ಅಂದರೆ ಇವತ್ತು ಹಾಲು, ತುಪ್ಪ, ಮೊಸರು, ಗೋಮೂತ್ರ, ಗೋಮಯ, ಇದು ಔಷಧಿಯಾಗಿ ಉಪಯೋಗ ಮಾಡುವಂಥ ಪಂಚಗವ್ಯ. ಮತ್ತು ನಾವು ದಿನನಿತ್ಯ ಬಳಕೆಯಲ್ಲಿ ಮಾಡುವಂಥ ಪಂಚಗವ್ಯ, ನಾವು ಮೊದಲು ಹಾಲು, ಹಾಲನ್ನು ಕಾಯಿಸಿ ಮೊಸರು ಮಾಡ್ತೀವಿ, ಮೊಸರು ಮಾಡಿ ಮಜ್ಜಿಗೆ ಕಡಿತೀವಿ, ಮಜ್ಜಿಗೆ ಮಾಡಿ ಬೆಣ್ಣೆ ತೆಗಿತೀವಿ, ಬೆಣ್ಣೆ ತೆಗೆದು ತುಪ್ಪ ತೆಗಿತೀವಿ, ಇದು ದಿನನಿತ್ಯ ಉಪಯೋಗ ಮಾಡ್ತಕ್ಕಂಥ ಪಂಚಗವ್ಯ. ಇದು ಎಷ್ಟು ಅಮೃತಕ್ಕೆ ಸಮಾನ ಅಂದರೆ ರೋಗಗಳು ಇವತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ಆಶಾಕಿರಣ ಅಂತ ಏನಾದ್ರು ನಾವು ಕನ್ಸಿಡರ್ ಮಾಡೋದಾದರೆ ಇದು ಪಂಚಗವ್ಯ ಅನ್ನುವಂಥದ್ದು ನನ್ನ ಕ್ಲಿನಿಕಲ್ ಅನುಭವದಲ್ಲಿ ನಾನು ನಿಮಗೆ ಹೇಳ್ಬೋದು. ನೀವು ಹೇಳಿದ್ರೆ ಈಗ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮತ್ತು ಮಜ್ಜಿಗೆ ಈ ಎಲ್ಲವನ್ನು ಕೂಡ ನಾವು ದಿನ ಬಳಸ್ತೇವೆ, ಆದರೂ ಕೂಡ ನಮಗೆ ಹೆಚ್ಚು ಕೆಲವು ಕಾಯಿಲೆಗಳು ಬರ್ತವಲ್ಲ ಅನ್ನುವಂಥ ಪ್ರಶ್ನೆ ಇರ್ತದೆ, ಹೇಗೆ? ಇದು ಜನರಲ್ಲಿ ಹೆಚ್ಚು ಅವೇರ್ನೆಸ್ ಆಗಬೇಕಾಗಿರೋವಂಥದ್ದು ನಮ್ಮ ದೇಶದಲ್ಲಿ ಅವಶ್ಯಕತೆ ಇದೆ. ಈಗ ಗೋವು ಉತ್ಪನ್ನ ಅನ್ನುವಂಥದ್ದು, ಗೋವು ಅಂದರೆ ಈ ದೇಶದಲ್ಲಿ ಅದೊಂದು ಗೋಮಾತೆ, ತಾಯಿ, ಎರಡನೇ ತಾಯಿ, ಮತ್ತು 33 ಕೋಟಿ ದೇವತೆಗಳಿರ್ತಕ್ಕಂಥ ಒಂದು ಕಾಮಧೇನು, ಈ ರೀತಿ ಕನ್ಸಿಡರ್ ಮಾಡುವಂಥ ನಮ್ಮ ದೇಶ ಸಂಸ್ಕೃತಿಯಲ್ಲಾಗಲಿ ಅಥವಾ ಶಾಸ್ತ್ರೀಯವಾಗಿ ಕನ್ಸಿಡರ್ ಮಾಡುವಂಥ ನಮ್ಮ ಜನ್ರೇಷನ್ನೇ ನಾವು ನೋಡುವಂಥ ಒಂದು ಎರಡು ಜನ್ರೇಷನಲ್ಲೇ ನೋಡೋದಾದರೆ, ನಮ್ಮ ತಂದೆ ಅಥವಾ ತಾತ ನೋಡೋದಾದರೆ, ನಮ್ಮನೇಲಿ ಯಾರೇ ಹುಟ್ಟಿದ್ರು ಕೂಡ ಸತ್ತರೂ ಕೂಡ ಗೋಮೂತ್ರ ತಂದು ಸ್ಪ್ರೇ ಮಾಡ್ತಾಯಿದ್ರು. ಅದು ಎಷ್ಟು ಮೆಡಿಕಲ್ ಇಂಪಾರ್ಟೆನ್ಸ್ ಇದೆ ಅನ್ನೋವಂಥದ್ದು ಅವ್ರಿಗೆ ಗೊತ್ತಿತ್ತು. ಅಂದರೆ ಅಲ್ಲಿ ಯಾವುದೇ ಇವಾಗ ಯಾರೇ ಸತ್ತರು ಕೂಡ ಅಲ್ಲಿ ಗೋಮಯವನ್ನು ಬೆರಣಿಗಿಡೋವಂಥದ್ದು ಮತ್ತು ಅಲ್ಲಿ ಗೋಮೂತ್ರವನ್ನು ತಂದು ಸ್ಪ್ರೇ ಮಾಡುವಂಥದ್ದು, ಅಂದರೆ ಆ ಡೆಡ್ ಬಾಡಿ ಸೆಲ್ಸ್ ಯಾವುದೇ ವೈರಲ್ ಅಥವಾ ಏನಾರು ಇದ್ದರೆ ಅಲ್ಲೆಲ್ಲೂ ಸುತ್ತ ಸ್ಪ್ರೆಡ್ ಆಗಬಾರ್ದು ಅನ್ನೋ ಕಾರಣದಿಂದ ಅದನ್ನು ಮಾಡ್ತಾಯಿದ್ರು. ಅಂದರೆ ಗೋಮೂತ್ರದಲ್ಲಿ ಅಷ್ಟು ಆ್ಯಂಟಿಬಯೋಟಿಕ್, ಆ್ಯಂಟಿವೈರಲ್, ಆ್ಯಂಟಿಸೆಪ್ಟಿಕ್ ಇಷ್ಟು ಇಂಗ್ರೀಡಿಯೆಂಟ್ಸು ಆ ಗೋಮೂತ್ರದಲ್ಲಿ, ಗೋಮಯದಲ್ಲಿ ಇತ್ತು ಅನ್ನೋವಂಥದ್ದನ್ನು ನಾವು ನಮ್ಮ ಹಿರಿಯರು ತಿಳ್ಕೊಂಡಿದ್ರು ಅನ್ನೋವಂಥದ್ದು ವೈಜ್ಞಾನಿಕ ಸತ್ಯ. ಅದು ಇವತ್ತು ಸಂಶೋಧನೆಗಳಿಂದ ಇವತ್ತು ಗೋಮೂತ್ರದಲ್ಲಿ ಆ್ಯಂಟಿಬಯೋಟಿಕ್, ಆ್ಯಂಟಿವೈರಲ್, ಆ್ಯಂಟಿಸೆಪ್ಟಿಕ್ ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋವಂಥದ್ದನ್ನು ತಿಳಿದು ಇವತ್ತು ಪೇಟೆಂಟ್ ಮಾಡಿಸ್ಕೊಂಡಿರೋವಂಥ USA ಇರ್ಬೋದು, ರಷ್ಯಾ ಇರ್ಬೋದು, ಇವತ್ತು ಪೇಟೆಂಟ್ ಮಾಡಿಸ್ಕೊಂಡಿರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಒಂದು ನಾವೇನು ಗೋವು ಅದರ ಇಂಪಾರ್ಟೆನ್ಸ್ ತಿಳ್ಕೋಬೇಕಾದ್ರೆ ಇವತ್ತು ನಮ್ಮ ದೇಶದಲ್ಲಿ ಡಿಫ್ರೆನ್ಸ್ ಅನ್ನೋವಂಥದ್ದು ಏನಿದೆ, ಇವಾಗ ನಮ್ಮ ದೇಶೀಯ ತಳಿ ಅಥವಾ ವಿದೇಶಿ ತಳಿ ಅಂತ ನಾವು ಕರೀಬೋದು. ಈ ವಿದೇಶಿ ತಳಿ ಅಲ್ಲಿಯ ಜನರ ಆಹಾರಕ್ಕಾಗಿ ಒಂದು ಲ್ಯಾಬಲ್ಲಿ ತಯಾರು ಮಾಡಿಕೊಂಡಂಥ ಪ್ರಾಣಿ ಇದು. ಅಂದರೆ ಅಲ್ಲಿ ನಿಮಗೆ 6 ತಿಂಗಳು ಚಳಿ ಇದ್ದರೆ 6 ತಿಂಗಳು ಇದಿರು ಹಿಮ ಇರುತ್ತೆ, ಅಂದರೆ ಅಲ್ಲಿ ಬೆಳೆಗಳನ್ನು ಹೆಚ್ಚು ಬೆಳೆಯೋಕ್ಕೆ ಸಾಧ್ಯ ಇಲ್ಲದೆ ಅವರು ಅಲ್ಲಿ ಇರುವಂಥ ಆಹಾರ ಒಂದು ಬ್ರೆಡ್ ಪೀಸ್ ಅಂದರೆ ಅಸಿಡಿಕ್ ಫುಡ್ಡೇ ಜಾಸ್ತಿ ಅಲ್ಲಿ ಯೂಸ್ ಮಾಡುವಂಥದ್ದು. ಅಲ್ಲಿ ಒಂದು ಬ್ರೆಡ್ಡು, ಒಂದು ಮಟನ್ ಪೀಸ್ ಅಂತ ಈ ರೀತಿಯ ಒಂದು ಆಹಾರವಾಗಿ ಅಂದರೆ ಪ್ರಿಸರ್ವಲ್ಲಿ ಇಟ್ಕೊಂಡು ಯೂಸ್ ಮಾಡುವಂಥ ಆಹಾರ. ಅಲ್ಲಿ ನಮ್ಮದು ದೇಶದಲ್ಲಿ ಆಲ್ಕಲೈನಿಕ್ ಆಹಾರ ಅಂತಲೇ ಹೇಳ್ಬೋದು, ಸತ್ವಗುಣ ಪ್ರಧಾನವಾಗಿರುವಂಥ ಆಹಾರಗಳೇ ಇಲ್ಲಿ, ತರಕಾರಿ ಇರ್ಬೋದು, ಸೊಪ್ಪು ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಈ ರೀತಿ ಅನೇಕ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರದೇಶಗಳೇನಿದೆ ಆ ಪ್ರದೇಶ ಅನುಗುಣವಾಗಿ ನಾವು ಆಹಾರ ಅನ್ನುವಂಥದ್ದು ಏನಿದೆ ಅದನ್ನು ಕಾಳಲ್ಲಿರ್ಬೋದು, ಯಾವುದೇ ಅಕ್ಕಿ, ಗೋಧಿ, ಸಿರಿಧಾನ್ಯಗಳು ಇವೆಲ್ಲವನ್ನು ನಾವು ನೋಡ್ತೀವಿ ಆಯಾ ಪ್ರದೇಶ ಅನುಗುಣವಾಗಿ. ಹಾಗಾಗಿ ಇಲ್ಲಿ ನಾವು ಅದನ್ನು ನಾವು ಕನ್ಸಿಡರ್ ಮಾಡೋದಾದರೆ ಆ ರೀತಿಯ ಪ್ರಕೃತಿಗೆ ಅನುಗುಣವಾಗಿ ಏನು ನಮ್ಮ ಹಿರಿಯರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದರು ಆಗ ಅವರಿಗೆ ರೋಗ ಅನ್ನುವಂಥದ್ದು ಕಡಿಮೆ ಇತ್ತು. ಯಾವಾಗ ಅಡಲ್ಟ್ರೇಷನ್ ನಾವು ಇವತ್ತು ಯಾವುದೋ ಒಂದು ದೇಶದಲ್ಲಿ ಉತ್ಪನ್ನ ಆಗಿರುವಂಥದ್ದನ್ನು ನಮ್ಮ ದೇಶದಲ್ಲಿ ತಂದು ಉಪಯೋಗ ಮಾಡೋದ್ರಿಂದ, ಈಗ ನೋಡಿ ನಮ್ಮ ದೇಶೀಯ ತಳಿಯಲ್ಲಿ ಡಿಫ್ರೆನ್ಸ್ ಅನ್ನುವಂಥದ್ದು ಏನಂದರೆ ನಮ್ಮ ದೇಶೀಯ ತಳಿಯಲ್ಲಿ ಅಡೂಮ್ ಅನ್ನುವಂಥದ್ದು ನಾವು ನೋಡ್ತೀವಿ, ಅದರ ಇಂಪಾರ್ಟೆನ್ಸ್ ಏನನ್ನು ಅಲ್ಲಿ ಸೂರ್ಯನಾಡಿ ಚಂದ್ರನಾಡಿ ಪಾಸ್ ಆಗೋದ್ರಿಂದ ಡೇಯಲ್ಲಿ ಸೂರ್ಯನ ಪ್ರಭಾವಗಳನ್ನು ಅಬ್ಸರ್ವ್ ಮಾಡಿ ನೈಟಲ್ಲಿ ಚಂದ್ರನ ಪ್ರಭಾವಗಳನ್ನು ಅಬ್ಸರ್ವ್ ಮಾಡಿ ಅದು ಮೆಡಿಸಿನಲ್ ಪ್ರಾಪರ್ಟಿಯನ್ನು ನಮ್ಮ ದೇಶೀಯ ತಳಿ ಪಡೆಯುತ್ತೆ. ನೀವು ರಾಜೀವ್ ದೀಕ್ಷಿತ್ ಕೇಳಿರ್ಬೋದು ಬಹುಶಃ, ಆ ದೇಶೀಯ ತಳಿಗೆ 0.% ಪಾಯ್ಸನ್ ಕೊಟ್ಟು ಅವರು ಮಿಲ್ಕಲ್ಲಿ, ಗೋಮೂತ್ರದಲ್ಲಿ, ಗೋಮಯದಲ್ಲಿ ಟೆಸ್ಟ್ ಮಾಡಿದಾಗ ಯಾವುದೇ ಪಾಯ್ಸನ್ ಕಂಟೆಂಟ್ಸು ಗೋಮೂತ್ರದಲ್ಲಿ, ಗೋಮಯದಲ್ಲಿ, ಮಿಲ್ಕಲ್ಲಿ ಬಂದಿಲ್ಲ. ಯಾವುದೇ ಪ್ರಾಣಿ ಅಥವಾ ಪಕ್ಷಿಗಳಾಗಿದ್ದರೂ ತನ್ನ ದೇಹಕ್ಕೆ ಬೆಳೆದಿರುವಂಥ ವಸ್ತುಗಳನ್ನು ಹೊರಹಾಕುವಂಥದ್ದಕ್ಕೆ ನಾವು ಮಲಮೂತ್ರ ಅಂತ ಕರಿತೀವಿ. ಆದರೆ ನಮ್ಮ ದೇಶೀಯ ತಳಿಯ ಮಲಮೂತ್ರವನ್ನು ನಾವು ಮಲಮೂತ್ರ ಅಂತೇಳಿ ಕನ್ಸಿಡರ್ ಮಾಡಲ್ಲ, ಅದನ್ನು ಗಂಜಲ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಗಂಜಲ ಅಂದರೆ ಗಂಗೆಗೆ ಸಮಾನವಾದಂಥ ಜಲ ಅಂತೇಳಿ, ನಾವು ಗೋಮಯವನ್ನು ಸಗಣಿ ಅಂತೇಳಿ ಕರಿತೀವಿ. ಅಂದರೆ ಅದೊಂದು ಗಣಿ ಅಂತೇಳಿ, ಇವತ್ತು ಅಗ್ರಿಕಲ್ಚರಲ್ ಭೂಮಿಗೆ ನಾವು ಇವತ್ತೇನು ಗಣಿ ಅಂತ ನಾವು ಕರಿತೀವಿ. ಇವತ್ತು ಅನೇಕ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆ ಆಗಿ ಸಾಬೀತಾಗಿರುವಂಥದ್ದು, ಇವತ್ತು ಅದರ ಮಹತ್ವ ಏನು ಗೋಮೂತ್ರ ಮತ್ತು ಗೋಮಯದು ಅನ್ನುವಂಥದ್ದು ಇವತ್ತು ಅನೇಕ ನಮ್ಮ ದೇಶದಲ್ಲೂ ಮತ್ತು ವಿದೇಶಗಳಲ್ಲೂ ಅದರ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಾಬೀತಾಗಿರುವಂಥದ್ದು. ಭೂಮಿಗೆ ಅತ್ಯಂತ ಅವಶ್ಯಕವಾಗಿ ಪ್ರಾಕೃತಿಕವಾಗಿ ಯಾವುದೇ ಇಂಬ್ಯಾಲೆನ್ಸ್ ಇಲ್ಲದೆ ಇವತ್ತು ಒಂದು ನಾವೇನು ಟೆಕ್ನಾಲಜಿ ಅಂತ ಆಗಲೇ ಹೇಳ್ದಂಗೆ ಅದರ ಡೆವಲಪ್ಮೆಂಟ್ಗೆ ಈಕ್ವಲೆಂಟ್ ಆಗಿ ರಿಸಲ್ಟ್ ಕೊಡುವಂಥ ಸತ್ವ ಆಹಾರಗಳು ಇವತ್ತು ಕೇವಲ ಗೋಮೂತ್ರ, ಗೋಮಯ ಆಧಾರದ ಮೇಲೆ ನಡೀತಾರೋ ಅಂದರೆ ಆ ಬೇಸಲ್ಲಿ ಕೆಲಸ ಮಾಡಿರುವಂತಹ ಸಂಶೋಧನೆಗಳಿಂದ ಇವತ್ತು ನಾವು ತಿಳ್ಕೋಬಹುದು. ಅಂದ್ರೆ ಸಾವಯವ ರೀತಿಯ ಒಂದು ಆಹಾರಗಳು ಇವು. ಈಗ ಮುಖ್ಯವಾಗಿ ನೀವು ಹೇಳಿದ್ರೆ ಗೋಮೂತ್ರ, ಗೋಮಯ ಮತ್ತೆ ಈ ಪಂಚಗವ್ಯಗಳು ನಮ್ಮ ಭೂಮಿಗೂ ಕೂಡ ಹೌದು, ಮನುಷ್ಯರಿಗೂ ಇಬ್ಬರಿಗೂ ಕೂಡ ಉಪಯೋಗ ಆಗುವಂಥವು ಅಂತ ಹೇಳುವಂಥದ್ದು. ನಮ್ಮ ದೇಶೀಯ ತಳಿಯ ಇದೇ ಆಗಬೇಕು ಹೇಳಿದ್ರಿ ನೀವು, ಮುಖ್ಯವಾಗಿ ದೇಶೀಯ ತಳಿಯದ್ದೇ ಗೋಮಯ ಗೋಮೂತ್ರ ನಾವು ಹೆಚ್ಚು ಯಾಕೆ ಒತ್ತು ಕೊಡ್ತಾ ಇರುವಂಥದ್ದು? ಒಂದು ನೀವು ಹೇಳಿದ್ರಿ ಅದರಲ್ಲಿ ಏನು ಚಂದ್ರ ಮತ್ತು ಸೂರ್ಯನಾಡಿಯ ಒಂದು ಪ್ರಭಾವ, ಅದಲ್ಲದೆ ಏನಾದರೂ ಕೂಡ ವೈಜ್ಞಾನಿಕವಾಗಿ ಅದರಲ್ಲಿ ವಿಷಯಗಳಿದ್ದಾವ ಅನ್ನುವಂಥದ್ದು. ಆಯುರ್ವೇದದಲ್ಲಿ ಚಿಕಿತ್ಸೆಗೆ 9 ಪ್ರಾಣಿಗಳ ಉತ್ಪನ್ನಗಳನ್ನು ಔಷಧಿಯಾಗಿ ಹೇಳುತ್ತೆ. ಅದರಲ್ಲಿ ಅತ್ಯಂತ ಮಹತ್ವವಾಗಿ ಹೇಳುವಂಥದ್ದು ಗೋವು ಉತ್ಪನ್ನಗಳನ್ನೇ ಮಹತ್ವವಾಗಿ ಹೇಳುತ್ತೆ. ಕಾರಣ ಎಲ್ಲ ಪ್ರಾಣಿಗಳದ್ದು ರಜೋಗುಣ ತಮೋಗುಣ ಪ್ರಧಾನವಾಗಿರ್ತವೆ, ಆದರೆ ಗೋವಿಂದು ಸತ್ವಗುಣ ಪ್ರಧಾನವಾಗಿರುತ್ತೆ. ಹಾಗಾಗಿ ವೈಜ್ಞಾನಿಕ ಮಹತ್ವ ಅದಕ್ಕೆ ಜಾಸ್ತಿ ಉಳಿದಿರುವಂಥದ್ದು. ನಾವು ಈಗಾಗಲೇ ಹೇಳ್ದಂಗೆ ಗೋವಿನ ಉತ್ಪನ್ನಗಳನ್ನು ನಾವು ಸೇವನೆ ಮಾಡೋದ್ರಿಂದ ಇವತ್ತು ಯಾವುದೇ ನೋಡಿ ಔಷಧೀಯ ಪ್ರಾಪರ್ಟಿನೇ ಅದರಲ್ಲಿ ಹೆಚ್ಚು ಇರುತ್ತೆ ಹೊರತು ವೇಸ್ಟ್ ಅನ್ನೋವಂಥದ್ದು ಯಾವುದೂ ಇಲ್ಲ. ಆಗಲೇ ಹೇಳ್ದಂಗೆ ಯಾವುದೇ ಪ್ರಾಣಿಯಾಗಿರ್ಬೋದು ಅಥವಾ ಯಾವುದೇ ಪಕ್ಷಿಯಾಗಿರ್ಬೋದು ಏನೇ ಇರ್ಬೋದು ತನ್ನ ದೇಹಕ್ಕೆ ಬೇಡದಿರುವಂಥ ವಸ್ತುಗಳನ್ನು ಹೊರ ಹಾಕೋದಕ್ಕೆ ಮಲಮೂತ್ರ ಅಂತ ಕರಿತೀವಿ. ಆದರೆ ಇಲ್ಲಿ ನಮ್ಮ ದೇಶೀಯ ತಳಿಗೆ ಮಲಮೂತ್ರ ಅಂತ ಕರೆಯೋದೇ ಇಲ್ಲ. ನಾವು ಯಾವುದೇ ನೋಡಿ ನಮ್ಮ ಇದರಲ್ಲಿ ಅಡುಗೆ ಮಾಡಬೇಕಿದ್ರು ಕೂಡ ಹಳ್ಳಿ ಕಡೆ ಗೋಮಯವನ್ನು ತಾರಿಸಿ ಆಮೇಲೆ ಅಡುಗೆ ಮಾಡ್ತಾರೆ. ಅಂದರೆ ಯಾವುದೇ ಕ್ರಿಮಿ ಅಲ್ಲಿ ಬರಬಾರ್ದು ಅಂತೇಳಿ ಆಯುರ್ವೇದದಲ್ಲಿ ಅದರಲ್ಲಿ ಎಷ್ಟು ಗೋಮೂತ್ರದಲ್ಲಿ ಕ್ರಿಮಿಜ್ಞ ಶೋಧನ ತೀಕ್ಷ್ಣ ಉಷ್ಣ ಎಷ್ಟು ಅದರ ರೆಫರೆನ್ಸ್ಗಳನ್ನು ಆಯುರ್ವೇದದಲ್ಲಿ ಹೇಳುತ್ತೆ ಅಂದರೆ ಆ ಇಡೀ ಅದರ ಬಣ್ಣದ ಕಲರ್ಗಳಲ್ಲಿ ಯಾವ ಔಷಧೀಯ ಮಹತ್ವಗಳು ಹಾಲು ಗೋಮೂತ್ರ ಇದರಲ್ಲಿ ಅನ್ನುವಂಥದ್ದು ಅಷ್ಟು ವೈಜ್ಞಾನಿಕ ಡೆಪ್ತ್ ಸೈನ್ಸ್ ಇವತ್ತು ನಮ್ಮ ಆಯುರ್ವೇದದಲ್ಲಿ ನಾವು ನೋಡ್ಬೋದು. ಹಾಂ ಸರಿ, ಈಗ ಇದರ ಚಿಕಿತ್ಸೆಯ ಬಗ್ಗೆ ಬರುವುದಿದ್ದರೆ ನೀವು ಹಲವಾರು ರೋಗಗಳಿಗೆ ಇದರಿಂದ ಚಿಕಿತ್ಸೆಯನ್ನು ಮಾಡ್ಬೋದು ಅಂತ ಹೇಳಿದ್ರಿ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರುವಂತಹ ಕೆಲವು ಕಾಯಿಲೆಗಳು, ಉದಾಹರಣೆಗೆ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ನೀವು ಆರ್ಥ್ರೈಟಿಸ್ಗೆ ಈಗಾಗಲೇ ಹೇಳಿದ್ರಿ, ಥೈರಾಯ್ಡ್ ಇರ್ಬೋದು, ಇಂಥ ಕಾಯಿಲೆಗಳಿಗೆಲ್ಲ ಈ ಚಿಕಿತ್ಸೆ ಪ್ರಯೋಜನಕಾರಿಯ? ಹೇಗೆ ಇದನ್ನು ಹೇಗೆ ಮಾಡುವಂಥದ್ದು? ದೈನಂದಿನ ದಿವಸಗಳಲ್ಲಿ ಅಂದರೆ ನಮ್ಮ ನಿತ್ಯ ಜೀವನದಲ್ಲಿ ಈ ಪಂಚಗವ್ಯವನ್ನು ಉಪಯೋಗಿಸಿ ಯಾವ ರೀತಿಯಲ್ಲೆಲ್ಲ ಮನೆಯಲ್ಲೇ ಔಷಧಿಗಳನ್ನು ಮಾಡಬಹುದು? ಈಗ ಉದಾಹರಣೆ ನಗರ ಪ್ರದೇಶಗಳಲ್ಲಿ ನಾವು ನೋಡ್ತೀವಿ ಈ ಸ್ಟ್ರೆಸ್ಸು, ಸ್ಲೀಪಿಂಗ್ ಡಿಸ್ಟರ್ಬೆನ್ಸು, ಇದೊಂದು ಕಾಮನ್ ಆಗಿದೆ. ಅಂದರೆ ಇವತ್ತು ಜೀವನ ಒಂದು ತಾಂತ್ರಿಕವಾಗಿ ಜೀವನಗಳನ್ನು ಅಡಾಪ್ಟ್ ಮಾಡಿಕೊಂಡಿರೋವಂಥದ್ದು ಇದಕ್ಕೆ ಕೇವಲ ನಾವು ಸ್ಟ್ರೆಸ್ ಅನ್ನೋವಂಥದ್ದೇನು ಅದಕ್ಕೇನು ಟ್ರೀಟ್ಮೆಂಟ್ ಅನ್ನೋವಂಥದ್ದು ಏನಿಲ್ಲ. ಒಂದು ಯೋಗ ಸಪೋರ್ಟ್ ಅಂದರೆ ರಿಲೀಫ್ ಅನ್ನೋವಂಥದ್ದು ಇದೆ. ಇವಾಗೆಲ್ಲವೂ ಕೂಡ ಚಿಕಿತ್ಸೆಗಳಲ್ಲಿ ಓನ್ಲಿ ಕಂಟ್ರೋಲ್ ಪೋಸ್ಟ್ಮನ್ ಇಷ್ಟೇ ಆಗಿದೆ, ಯಾವುದು ಕ್ಯೂರಬಲ್ ಅಥವಾ ವಾಸಿ ಮಾಡುವಂಥದ್ದು ರೂಟ್ ಟ್ರೀಟ್ಮೆಂಟ್ ಅದನ್ನು ಶುದ್ಧಗೊಳಿಸುವಂಥ ಚಿಕಿತ್ಸೆಗಳು ಇವತ್ತೆಲ್ಲೂ ಸಿಗ್ತಾ ಇಲ್ಲ. ಕೇವಲ ಆ ರೀತಿಯ ನಿದ್ದೆ ಸ್ಲೀಪಿಂಗ್ ಡಿಸ್ಟರ್ಬೆನ್ಸ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಕೇವಲ ನಮ್ಮ ದೇಶೀಯ ತಳಿಯ ತುಪ್ಪನ ಮೂಗ್ಗೆ 2 ಡ್ರಾಪ್ ಮೂಗ್ಗೆ ಹಾಕಿ ಜಸ್ಟ್ ರಬ್ ಮಾಡಿ ನಾಭಿಗೆ 2 ಡ್ರಾಪ್ ಹಾಕಿ ಮಲಗೋದ್ರಿಂದ ಸ್ಟ್ರೆಸ್ ಅನ್ನೋವಂಥದ್ದು ಏನಿದೆ ಮತ್ತು ನೆಗೆಟಿವ್ ಥಾಟ್ಸ್ ಅನ್ನೋವಂಥದ್ದು ಏನಿರುತ್ತೆ ಇದು ಮತ್ತು ಸ್ಲೀಪಿಂಗ್ ಡಿಸ್ಟರ್ಬೆನ್ಸ್ ಇದನ್ನು ಕೇವಲ ಮನೆಯಲ್ಲಿ ಅವರು 1-3 ದಿನ ಮಾಡಲಿ ನೋಡಲಿ ಎಷ್ಟು ರಿಲೀಫ್ ಅನ್ನೋವಂಥದ್ದು 100% ರಿಲೀಫ್ ಅನ್ನೋವಂಥದ್ದು ಸಿಗುತ್ತೆ. ಅದು ಸರಿ. ಕಾರಣ ಏನಂದರೆ ಅಲ್ಲಿ ನಾವು ವೈಜ್ಞಾನಿಕವಾಗಿ ಹೇಳೋದಾದರೆ ಒಂದು ಮೆಂಟಲ್ ಸ್ಟ್ರೆಸ್ ಏನಂದರೆ ಟೆನ್ಷನಲ್ಲಿರೋದ್ರಿಂದ ಆಕ್ಸಿಜನ್ಗಳು ಸಪ್ಲೈ ಆಗಲ್ಲ. ಇಲ್ಲಿ ನಾವು ಮೂಗ್ಗೆ 2 ಡ್ರಾಪ್ ಮೂಗ್ಗೆ ಹಾಕೋದ್ರಿಂದ ಜಸ್ಟ್ ರಬ್ ಮಾಡೋದ್ರಿಂದ ಬಾಡಿ ಹೀಟ್ಗೆ ಅಲ್ಲಿ ಬರ್ನ್ ಆಗಿ ಮೆಮೊರಿಗೆ ಏನು ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಆಗಬೇಕು ಅದು ಇನ್ಕ್ಲೂಡಿಂಗ್ ಸೆನ್ಸಿಟಿವ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ನಾವು ಏನು ಕರಿತೀವಿ ಅಲ್ಲಿವರೆಗೂ ತಲುಪಿಸುವಂಥ ಕೆಲಸ ಇದರಲ್ಲಾಗುತ್ತೆ. ಸರಿ. ಹಾಗಾಗಿ ಇವತ್ತು ನಾವು ಏನು ಸ್ಲೀಪಿಂಗ್ ಸೌಂಡ್ ಅಂತಲೂ ನಾವು ನೋಡ್ತೀವಿ ಅಂದರೆ ಗೊರಕೆ ಹೊಡೆಯೋದು ಅಂತೇಳಿ ಅದೊಂದು ದೊಡ್ಡ ಸಮಸ್ಯೆಗಳೇ ಇವತ್ತು ಆಗ್ತಾಯಿದೆ. ಅಂಥ ಇದನ್ನು 15 ವರ್ಷದಿಂದ 20 ವರ್ಷದಿಂದ ನಮ್ಮ ಕ್ಲಿನಿಕಲ್ಲಿ ಬರೋವಂಥ ಪೇಷೆಂಟ್ಗಳು ಅವರ ಮಿಸ್ಸಸ್ಸರು ಅದೊಂದು ಹಿಂಸೆ ಅಂತಲೇ ಕನ್ಸಿಡರ್ ಮಾಡಿ ಇವಾಗನ ಕೆಲವು ಅದಕ್ಕೋಸ್ಕರನೇ ಡೈವರ್ಸ್ ಕೇಳೋವಂಥವ್ರೂ ಕೂಡ ನಾವು ನೋಡ್ತಾ ಇದ್ದೀವಿ ಪೇಪತ್ರಿಕೆ ಹೇಳಿದೆ. ಅಂಥ ರೋಗಗಳು 15 ವರ್ಷ ಸಫರ್ ಆಗಿರುವಂಥವ್ರು ಕೇವಲ ನಮ್ಮ ಕ್ಲಿನಿಕಲ್ಲಿ ಅಂಥ ಡಿಸೀಸ್ಗಳು ಕೇವಲ 15 ದಿನದಲ್ಲಿ ಒಂಥರ ಎಷ್ಟು ನಮ್ಗೆ ಬಂದು ಹೇಳ್ತಾರೆ ಅಂದರೆ ನೀವು ಏನು ಮಾಯಾಮಂತ್ರ ಮಾಡಿದ್ರ ಅಂತ. ಅಂದರೆ ಆ ರೀತಿಯ ರಿಸಲ್ಟ್ಗಳು ಇವತ್ತು ಕೇವಲ ಒಂದು ತುಪ್ಪದಲ್ಲಿ ಪಂಚಗವ್ಯ ಘೃತನೂ ನಾವು ಕಾಂಬಿನೇಷನ್ ಮಾಡ್ತೀವಿ ಅದರಲ್ಲಿ ಆ ರೀತಿಯ ರಿಸಲ್ಟ್ಗಳು ಇವತ್ತು ನಮ್ಮ ಕ್ಲಿನಿಕಲ್ಲಿ ಸಿಗ್ತಾ ಇದೆ. ಸರಿ. ಉದಾಹರಣೆ ಇನ್ನೂ ಹೇಳೋದಾದರೆ ಈಗ PCOD ಲೇಡೀಸಲ್ಲಿ ಪ್ರಾಬ್ಲಮ್ ಬರುವಂಥದ್ದು ಇದು ಕೂಡ ಕೇವಲ ಒಂದು ಅರ್ಧ ಗ್ಲಾಸ್ ಬಿಸಿನೀರಿಗೆ ಒಂದು ಚಮಚ ತುಪ್ಪವನ್ನು ಹಾಕಿ ಕುಡಿಯೋದ್ರಿಂದ ಅವರು ಏನು ಸಿವಿಯರ್ ಪೇಯ್ನ್ ಸಫರ್ ಆಗ್ತಾರೆ ಪೇಷೆಂಟ್ಗಳು ಅಂದರೆ ತುಪ್ಪದಿಂದನೇ ಆ ರಿಲೀಫನ್ನು ಇವತ್ತು ಪಡೀತಾ ಇದ್ದಾರೆ. ಅಂದರೆ ಈ ರೀತಿಯ ಸಣ್ಣ ಸಣ್ಣ ಬೇಸಿಕ್ ಅಂದರೆ ಒಂದು ಇಷ್ಟು ಸಿಂಪಲ್ಲಾಗಿ ಅವರು ತೊಗೊಳ್ಳೋವಂಥ ಪ್ರತಿಯೊಂದಕ್ಕೂ ಇವತ್ತೇನು ಲೈಫ್ ಲಾಂಗ್ ಮೆಡಿಸಿನ್ ಆಗೋವಂಥದ್ದನ್ನು ನೋಡ್ತೀವಿ. ಅದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋವಂಥದ್ದು ಬೇರೆ ಬೇರೆದು ಈ ರೀತಿಯ ಕಾಂಟ್ರವರ್ಸಿ ಟ್ರೀಟ್ಮೆಂಟ್ಗಳೇ ಲೈಫ್ ಲಾಂಗ್ ತೊಗೊಂಡಿರೋವಂಥದ್ದನ್ನೇ ನಾವು ನೋಡ್ತೀವಿ. ಇದಕ್ಕೆಲ್ಲ ಇಮಿಡಿಯೇಟ್ ಇಷ್ಟು ಈಸಿ ಚಿಕಿತ್ಸೆಗಳು ಇವತ್ತು ಪಂಚಗವ್ಯದಲ್ಲಿ ನಮಗೆ ಸಿಗ್ತಾ ಇದೆ. ಅದರ ಜೊತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಂಡು ಬರ್ತಾ ಇರುವ ಕ್ಯಾನ್ಸರ್ಗೂ ಕೂಡ ಪಂಚಗವ್ಯ ಚಿಕಿತ್ಸೆಯನ್ನು ಕೂಡ ನಾವು ಕೇಳಿದ್ದೇವೆ. ಈ ಕ್ಯಾನ್ಸರ್ ಅನ್ನುವಂಥದ್ದು ಹೆಚ್ಚು ಹೆಚ್ಚು ಬರಲಿಕ್ಕೆ ಏನು ಕಾರಣಗಳು ಮುಖ್ಯವಾಗಿ? ಇವತ್ತು ನಾವು ಆಗಲೇ ಹೇಳ್ದಂಗೆ ಒಂದು ಈ ಪ್ರಕೃತಿಯನ್ನು ನಾವು ಅಬ್ನಾರ್ಮಲ್ ಮಾಡಿರುವಂಥದ್ದು ಮತ್ತು ನಾವು ಸೇವಿಸುವಂಥ ಆಹಾರ. ಇವತ್ತು ನೋಡಿ ನೀರು ಇರ್ಬೋದು, ನೀರು ಇವತ್ತು ನೀವು ಎಲ್ಲ ಮನೆಯನ್ನು ನಾವು ಮೇಲ್ಗಡೆ ಎಲ್ಲರೂ ನಿಂತು ನೋಡಿದ್ರೆ ಆ ನೀರೆಲ್ಲ ಎಲ್ಲವೂ ಕೂಡ ಟ್ಯಾಂಕ್ ಏನಿದೆ ಸಿಂಥೆಟಿಕ್ ಟ್ಯಾಂಕ್ ಆ ಇಡೀ ದಿನ ಬಿಸಿಲಲ್ಲಿ ಅದು ಕಾಯ್ದಿರುತ್ತೆ. ಮತ್ತು ನಾವು ಮನೆಯಲ್ಲಿ ಆರ್ ಓ ವಾಟ್ರ್ ಯೂಸ್ ಮಾಡ್ತೀವಿ, ಯಾವುದೇ ಮಿನರಲ್ ವಾಟ್ರು ಇರಲ್ಲ. ಇವತ್ತು ಇಡೀ ಲೈಫನ್ನು ಒಂದು ಪ್ಲಾಸ್ಟಿಕ್ ಮಯ ಮಾಡ್ಕೊಂಡಿದ್ದೀವಿ ನಾವು. ಈಗ ರೀಸೆಂಟಾಗಿ ಸರ್ಕಾರ ಅಂದರೆ ಸರ್ಕಾರ ಅದನ್ನು ಈ ಇಡ್ಲಿ ಏನು ಪ್ಲಾಸ್ಟಿಕ್ ಅದನ್ನು ಬ್ಯಾನ್ ಮಾಡಿರೋವಂಥದ್ದನ್ನು ನಾವು ನೋಡ್ಬೋದು. ಮತ್ತು ಈಗ ಅನೇಕ ಕ್ರಮಗಳನ್ನು ಇವತ್ತು ಇದರಿಂದ ಸಂಶೋಧನೆಯಿಂದ ಸಾಬೀತುಗೊಂಡು ಕ್ರಮಗಳನ್ನು ಕೈಗೊಳ್ತಾ ಇರೋ ಕಲರ್ಗಳನ್ನು ಹಾಕುವಂಥದ್ದನ್ನು ಈ ಬಟಾಣಿಗಳಿಗೆ ತಿನ್ನುವಂಥ ಆಹಾರದಲ್ಲಿ ಬಣ್ಣ ಹಾಕಿ ಯೂಸ್ ಮಾಡುವಂಥದ್ದು, ಈ ರೀತಿ ಅನೇಕ ನಿಷೇಧ ಮಾಡ್ತಾ ಇರೋವಂಥದ್ದು ಸರ್ಕಾರಗಳು ಕ್ರಮ ಕೈಗೊಳ್ತಾ ಇರೋವಂಥದ್ದು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಅಂದರೆ ನಾವು ತಿನ್ನುವಂಥ ಆಹಾರನೇ ವಿಷವಾಗಿ ಆಗಿರೋದ್ರಿಂದ ಇವತ್ತು ಕ್ಯಾನ್ಸರನ್ನು ಇವತ್ತು ನಾವು ಎಲ್ಲಿ ಅಂದರೆ ಈಗ ಚಿಕ್ಕ ಮಕ್ಕಳಿಂದನೇ ನಾವು ಇವಾಗ ಕುರ್ಕುರೆ ತಿನ್ನಿಸೋವಂಥದ್ದರಿಂದ ಹಿಡಿದು ಐಸ್ ಕ್ರೀಮು ಚಾಕ್ಲೇಟು ತಿನ್ನಿಸೋದ್ರಿಂದನೇ ಅಲ್ಲಿ ಹೀಗೇ ನೋಡಿ. ಇವಾಗ ನೀವು 9 ವರ್ಷದಕ್ಕೆಲ್ಲ ಋತುಮತಿ ಆಗುವಂಥದ್ದನ್ನು ನಾವು ನೋಡ್ತೀವಿ, ಹಾರ್ಮೋನ್ ಇಂಬ್ಯಾಲೆನ್ಸ್. ನಿಮಗೆ ಆಫ್ಟರ್ 18 ನೀವು ಬರೋಷ್ಟರಲ್ಲಿ ಅದು ಯೂಟರಸ್ ಫೈಬ್ರೋಸಿಸ್ಸು ಸಿಸ್ಟು ಮಾಸು ಥೈರಾಯ್ಡು ಈ ರೀತಿಯ ಡಿಸೀಸ್ ಆ ಲೆವೆಲಲ್ಲಿ ಡಿಸೀಸ್ಗಳನ್ನು ನೋಡ್ತೀವಿ. ಇದು ನೆಕ್ಸ್ಟ್ ಸ್ಟೆಪ್ಪು ಕ್ಯಾನ್ಸರ್. ಅಂದರೆ ನಾವು ಇದರಲ್ಲೇ ನಾವು ಈ ಇಡೀ ಸಿಸ್ಟಮನ್ನು ನಾವು ಪ್ರಕೃತಿಯನ್ನು ಹಾಳು ಮಾಡಿ ನಾವು ಅದನ್ನು ಆಹಾರವಾಗಿ ಸೇವಿಸುವಂಥದ್ದು. ಅಂದರೆ ಇನ್ಕ್ಲೂಡಿಂಗ್ ನೀವು ನಾನ್ ವೆಜ್ ಯೂಸ್ ಮಾಡುವಂಥ ಕೋಳಿಯನ್ನು ನಾವು ನೋಡ್ಬೋದು. 45 ದಿನಕ್ಕೆ ಬರುವಂಥ 1 ಕೆಜಿಯ ತೂಕ ಇವತ್ತು ಕೇವಲ 15 ದಿನಕ್ಕೆ ಇಂಜೆಕ್ಷನ್ ಕೊಟ್ಟು ಹಾರ್ಮೋನ್ಸ್ ಕೊಟ್ಟು ಇವತ್ತು 1 ಕೆಜಿ ವೆಯ್ಟ್ ಇನ್ಕ್ರೀಸ್ ಮಾಡುವಂಥದ್ದು. ಈ ರೀತಿಯ ಪ್ರತಿಯೊಂದರಲ್ಲೂ ಕೂಡ ನಾವು ಎಲ್ಲವೂ ಕೂಡ ಇವತ್ತು ನಮ್ಮ ಆಹಾರ ಇರ್ಬೋದು ಲೈಫ್ ಸ್ಟೈಲ್ ಇರ್ಬೋದು ಇಡೀ ಪ್ರಕೃತಿಲಿ ಗಾಳಿಯನ್ನು ಎಷ್ಟು ಕೆಡಿಸಿದ್ದೀವಿ ನಾವು, ಈ ರೀತಿ ಇಡೀ ವ್ಯವಸ್ಥೆ ಇವತ್ತು ಕೆಟ್ಟಿರೋದ್ರಿಂದನೇ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಒಂದು ಕಾಮನ್. ಬಹುಶಃ ಇದು ಹೆಂಗೆ ಅಂದರೆ ಜನ ನಾವೆಲ್ಲ ಸುಮ್ಮನೆ ರೋಡಲ್ಲಿ ಓಡಾಡ್ತಾ ಇದ್ದೀವಿ ಅಷ್ಟೇ. ಇವತ್ತು ಯಾರು ಏನಾದ್ರು ಸಮಸ್ಯೆ ಅಂತ ಏನಾದ್ರು ಆಸ್ಪತ್ರೆಗೆ ಹೋದರೆ ಅಲ್ಲಿ ಇನ್ವೆಸ್ಟಿಗೇಷನ್ ಆಗಿದೆ ಕ್ಯಾನ್ಸರ್ ಅಂತ, ಆ ಲೆವೆಲ್ಗೆ ಇವತ್ತು ನಿರ್ಮಾಣ ಆಗಿದೆ. ಅಂದರೆ ಕ್ಯಾನ್ಸರ್ ಅನ್ನೋವಂಥ ಕಣ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದೆ. ಆ ಸೆಲ್ ಯಾವಾಗ ಇವಾಗ ಉದಾಹರಣೆಗೆ ಚೆಕ್ ಮಾಡೋದಾದರೆ CA 125, CA 19.9, CEA ಈ ರೀತಿಯ ಮಾರ್ಕರ್ಸ್ ಬ್ಲಡ್ ರಿಪೋರ್ಟಲ್ಲೇ ಕ್ಯಾನ್ಸರ್ ಸೆಲ್ ಬಾಡಿಲಿ ಎಷ್ಟಿದೆ ಅನ್ನೋಂಥದ್ದು ನಾವು ನೋಡ್ಬೋದು. CA 125 ಏನಾದ್ರು ಚೆಕ್ ಮಾಡಿದ್ರೆ ಇಂಟೆಸ್ಟೈನ್ ಇದರಲ್ಲಿ ಏನಾದ್ರು ಜಾಸ್ತಿ ಇದ್ದರೆ 35 ಒಳಗಡೆ ಇದ್ದರೆ ಅದು ನಾರ್ಮಲು, 35 ಮೇಲೆ ಇದ್ದರೆ ಕ್ಯಾನ್ಸರ್ ಅಂತೇಳಿ ಡಯಾಗ್ನೋಸ್ ಆಗುತ್ತೆ. ಚೆಸ್ಟ್ ಪಾರ್ಟ್ ನಾವು ಏನಾದ್ರು ಚೆಕ್ ಮಾಡೋದ್ರೆ ಲಿವರ್ ಈ ಕಡೆ ಎಲ್ಲರೂ CA 19.9 ಅಲ್ಲಿ ಚೆಕ್ ಮಾಡ್ಬೋದು. ಯಾವ್ದಾದ್ರು ಈ ಟೊಬಾಕೋ ಈ ಥರದ ಆಲ್ಕೋಲ್ ಹಿಂಗೇನಾದ್ರೆ CEA ಈ ರೀತಿಯ ಲೆವೆಲನ್ನು ನಾವು ನೋಡ್ಬೋದು ಬ್ಲಡ್ ರಿಪೋರ್ಟ್ ಮಾರ್ಕಿಂಗಲ್ಲೇ. ಅಂದರೆ ಕ್ಯಾನ್ಸರ್ ಅನ್ನೋವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಲೇ ಇದೆ. ಆದರೆ ಈಗ ನಾವು ಸೇವನೆ ಮಾಡುವಂಥ ಆಹಾರ ಅದ್ರ ಜೊತೆಗೆ ಇವತ್ತಿರುವಂಥ ಮೆಕ್ಯಾನಿಕಲ್ ಲೈಫು ಈ ಸ್ಟ್ರೆಸ್ಸು ಅದ್ರ ಜೊತೆಗೆ ಶುಗರು ಥೈರಾಯ್ಡು ಈ ರೀತಿಯ ಅನೇಕ ಹಾರ್ಮೋನ್ ಇಂಬ್ಯಾಲೆನ್ಸ್ ಇವುಗಳಿಂದ ಅದು ಸಹಜವಾಗಿ ಇನ್ಕ್ರೀಸ್ ಆಗುವಂಥ ಅಬ್ನಾರ್ಮಲ್ ಆಗುವಂಥದ್ದು ಸಹಜವಾಗಿದೆ. ಹಾಗಿದ್ರೆ ಇದಕ್ಕೆ ಒಂದು ಪರಿಹಾರ ಅಂತ ಹೇಗೆ? ಒಂದು ಚಿಕಿತ್ಸೆ ಅನ್ನುವಂಥದ್ದು ಯಾವುದು ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ನಾವು ಕರಿತೀವಿ. ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ರೂಟ್ ಟ್ರೀಟ್ಮೆಂಟ್ ಅಂದರೆ ಶೋಧನೆ ಇವತ್ತು ಡಿಟಾಕ್ಸಿಟಿ ಅಂತ ನಾವೇನು ಕರಿತೀವಿ, ಡಿಟಾಕ್ಸಿಟಿ ಮಾಡಿ ಅದರ ನಂತರ ಏನು ಡಿಸೀಸ್ ಅನ್ನುವಂಥದ್ದು ಡಯಾಗ್ನೋಸ್ ಆದಮೇಲೆ ಅಥವಾ ಏಜು ಈ ರೀತಿಯ ಎಲ್ಲವನ್ನೂ ಕನ್ಸಿಡರ್ ಮಾಡಿ ಮಲ್ಟಿಪಲ್ ಡಿಸಾರ್ಡರ್ಸ್ ಏನಿದೆ ಇವೆಲ್ಲವನ್ನೂ ಕನ್ಸಿಡರ್ ಮಾಡಿ ಚಿಕಿತ್ಸೆ ಅನ್ನುವಂಥದ್ದು ಮಾಡಬೇಕಾಗತ್ತೆ. ಇವತ್ತು ನಾವು ಒಂದು ನನ್ನ ಅನುಭವದಲ್ಲಿ ಏನು ಅಂತಾದರೆ ಇವತ್ತು ಕೇವಲ ಒಂದು ಟಾರ್ಗೆಟೆಡ್ ಡ್ರಗ್ ಅಂದರೆ ಇವಾಗ ಕ್ಯಾನ್ಸರ್ ಅಂದರೆ ಕೀಮೋಥೆರಪಿ ರೇಡಿಯೋಥೆರಪಿ ಇದಿಷ್ಟೇ ಟ್ರೀಟ್ಮೆಂಟ್ ಅನ್ನುವಂಥದ್ದು ಜನದಲ್ಲಿ ನಿರ್ಮಾಣ ಆಗಿದೆ ಮಾನಸಿಕವಾಗಿ. ಆದರೆ ಯಾವಾಗ ಯಾವುದು ಚಿಕಿತ್ಸೆ ತಪ್ಪು ಅನ್ನುವಂಥದ್ದಲ್ಲ, ನಾವು ರೂಟ್ ಟ್ರೀಟ್ಮೆಂಟ್ ಅಂದರೆ ಯಾವಾಗ ದೇಹದ ವ್ಯಕ್ತಿಯ ಆಹಾರ ಪದ್ಧತಿಗಳನ್ನು ಏನು ಯಾವುದರಿಂದ ಬಂದಿದೆಯೋ ಅದನ್ನೇ ನಿಲ್ಲಿಸೋದೇ ಒಂದು ಚಿಕಿತ್ಸೆ ಅದು. ಅದೇ ಮತ್ತು ಮಾನಸಿಕವಾಗಿ ಕೇವಲ ದೈಹಿಕವಾಗಿ ಚಿಕಿತ್ಸೆ ಕೊಡುವಂಥದ್ದಲ್ಲ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇದಿನ್ನೂ ಕೂಡ ಚಿಕಿತ್ಸೆ ಅವಶ್ಯಕತೆ ಇದೆ. ಆಯುರ್ವೇದದಲ್ಲಿ ಹೇಳುವಂಥ ದಿನಚರ್ಯ, ಋತುಚರ್ಯ, ಆಹಾರ ಪದ್ಧತಿ ಇವೆಲ್ಲವನ್ನು ನಾವು ಅಡಾಪ್ಟ್ ಮಾಡೋದ್ರಿಂದ ಇದ್ರ ಜೊತೆಗೆ ಶೋಧನವನ್ನು ಮಾಡಿ ನಂತರ ಯಾವ ದೋಷ ಪ್ರಧಾನ ಡಿಸೀಸ್ ಆಗಿರುತ್ತೋ ಆ ದೋಷಕ್ಕೆ ಚಿಕಿತ್ಸೆಯನ್ನು ಕೊಟ್ಟು ನಂತರ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ನಾವು 100% ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ. ಇವತ್ತೇನಾಗಿದೆ, ಕೀಮೋಥೆರಪಿ ಅನ್ನುವಂಥದ್ದು ಟಾರ್ಗೆಟೆಡ್ ಆಗಿದೆ, ಅಂದರೆ ಎಲ್ಲಿ ಅದನ್ನೇ ಅಷ್ಟೇ ಕಾನ್ಸಂಟ್ರೇಟ್ ಮಾಡೋದು, ರೂಟ್ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು WHO ಕೂಡ ಇವತ್ತು ಹೇಳುವಂಥದ್ದು ಕ್ಯಾನ್ಸರ್ ಅಂಥ ಮಾರಣಾಂತಿಕ ರೋಗಗಳಿಗೆ ಮಾನ್ಯತೆ ಪಡೆದಂಥ ವೈದ್ಯಕೀಯ ಪದ್ಧತಿಗಳೊಂದಿಗೆ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಹೇಳಿದರೂ ಕೂಡ ಇವತ್ತು ನಮ್ಮ ದೇಶದಲ್ಲಿ ಅದನ್ನು ನಡೀತಾ ಇಲ್ಲ. ಒಂದು ಸರ್ಕಾರ ಮಟ್ಟದಲ್ಲಿರ್ಬೋದು ಮತ್ತು ಜನರಲ್ ಅವೇರ್ನೆಸ್ ಇಲ್ಲ, ಅಂದರೆ ಈ ಚಿಕಿತ್ಸೆ ಇದೆರಡೂ ಆಯುರ್ವೇದ ಮತ್ತು ಎರಡೂ ಮಾಡಬೇಕು ಅನ್ನೋವಂಥ ಮಾನಸಿಕ ಸ್ಥಿತಿ, ಆ ರೀತಿಯ ಕಾನ್ಫಿಡೆನ್ಸ್ ಆಗಲಿ, ಆ ರೀತಿಯ ಇದು ಅವೇರ್ನೆಸ್ ಅನ್ನೋವಂಥದ್ದು ಇಲ್ಲವೇ ಇಲ್ಲ. ಹಾಗಾಗಿ ಈ ಕ್ಯಾನ್ಸರ್ ಅನ್ನುವಂಥದ್ದಕ್ಕೆ ಪರಿಹಾರ ವೈದ್ಯಕೀಯ ಕ್ಷೇತ್ರದಲ್ಲಿ ನಾನು ಆಗಲೇ ಹೇಳ್ದಂಗೆ ಏನಾರು ಆಶಾಕಿರಣ ಅನ್ನೋವಂಥದ್ದು ಏನಾರು ಇದ್ದರೆ ಅದು ಪಂಚಗವ್ಯ ಒಂದು ಆಶಾಕಿರಣ. ಇವತ್ತು ನಾನು ಕ್ಲಿನಿಕಲ್ಲಿ ಮತ್ತು ಶಿಬಿರಗಳಲ್ಲಿ ನೋಡೋವಂಥದ್ದು ನೋಡಿದ್ರೆ ಇವತ್ತು ಕೇವಲ 15 ದಿನ 3 ತಿಂಗಳು ಅಂತ ಹೇಳಿ ಕಳಿಸಿರುವಂಥ ಕ್ಯಾನ್ಸರ್ ಪೇಷೆಂಟ್ಗಳು ಫೈನಲ್ ಸ್ಟೇಜ್ ಇವತ್ತು ಪಂಚಗವ್ಯ ಚಿಕಿತ್ಸೆ ಜೊತೆ ಮಾಡಿದಾಗ ಅವರು ಈಗ ಮದುವೆ ಡಿಗ್ರಿ ಮುಗಿಸಿ ಮದುವೆಯಾಗಿ ಮಕ್ಕಳಾಗಿ ನಾರ್ಮಲ್ ಲೈಫನ್ನು ಮಾಡ್ತಾ ಇರೋವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಇವತ್ತು ಜನರಲ್ಲಿ ಅವೇರ್ನೆಸ್ ಏನಾಗಬೇಕಾಗಿದೆ ಅಂದರೆ ಕ್ಯಾನ್ಸರ್ ಅನ್ನೋಂಥ ಚಿಕಿತ್ಸೆಗೆ ಇವತ್ತು ಆಯುರ್ವೇದ ಮತ್ತು ಎಲ್ಲವನ್ನು ನಾವು ಯಾವುದೇ ವೈದ್ಯಕೀಯ ಪದ್ಧತಿಗಳನ್ನು ಬಯ್ಯುವಂಥದ್ದಲ್ಲ, ಅದು ಯೋಗ ಇರ್ಬೋದು ಪಂಚಕರ್ಮ ಈ ರೀತಿಯ ಹೊಲಿಸ್ಟಿಕ್ ಅಪ್ರೋಚ್ ಅಂತ ನಾವೇನು ಕರಿತೀವಿ, ಆ ಪೇಷೆಂಟ್ಗೆ ಉಪಯೋಗ ಆಗೋವಂಥದ್ದು ಯಾವುದೇದಿದೆ ಎಲ್ಲವನ್ನೂ ಒಂದೇ ಪೇಷೆಂಟ್ಗೆ ಎಲ್ಲವನ್ನೂ ಅಡಾಪ್ಟ್ ಮಾಡೋಕ್ಕೆ ಬರೋವಂಥದ್ದಲ್ಲ. ಇವತ್ತು ಹೊಲಿಸ್ಟಿಕ್ ಅಪ್ರೋಚ್ ಅಂದರೆ ಇವತ್ತು ಯಾವ್ಯಾವ ವೈದ್ಯಕೀಯ ಹೋಮಿಯೋಪತಿ ಇರ್ಬೋದು, ಸಿದ್ಧ ಇರ್ಬೋದು, ಆಯುರ್ವೇದ, ಆಯುರ್ವೇದದಲ್ಲಿ ಬರ್ತಕ್ಕಂಥ ಇವೆಲ್ಲವೂ ಆಯುರ್ವೇದ ಭಾಗವೇ, ಆದರೆ ಅದೆಲ್ಲ ಇವತ್ತು ಸಪ್ರೇಟ್ ಯೋಗ ಸಪ್ರೇಟ್ ಅನ್ನೋವಂಥದ್ದು ಹೇಳ್ತೀವಿ. ನೇಚುರೋಪತಿ ಇರ್ಬೋದು, ಇದು ಯಾವ ಪೇಷೆಂಟ್ಗೆ ಏನು ಹೆಲ್ಪ್ ಆಗುತ್ತೆ ಇದನ್ನು ನಾವು ಅಡಾಪ್ಟ್ ಮಾಡಿ ಇವತ್ತು ಕ್ಯೂಮೋ ರೇಡಿಯೋಥೆರಪಿ ಕೊಡೋದ್ರಿಂದ ಪೇಷೆಂಟು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಮತ್ತು ಆರ್ಥಿಕ ಬರ್ಡನ್ ಇಲ್ಲದೆ ಅವನು ನಾರ್ಮಲ್ ಲೈಫನ್ನು ಇವತ್ತು ನಾವು ನಡೆಸ್ತಾ ಇರೋವಂಥದ್ದನ್ನು ನಾವು ನೋಡೋ, ಇದನ್ನು ಅವೇರ್ನೆಸ್ ಜನರಲ್ಲಿ ಬೇಕಾಗಿದೆ. ಸರಿ, ಹಾಗಿದ್ರೆ ಒಟ್ಟಾರೆಯಾಗಿ ನೀವು ಹೇಳುದಿದ್ರೆ ಈ ಪಂಚಗವ್ಯ ಅನ್ನುವಂಥದ್ದು ಮನುಷ್ಯ ಜೀವನದ ಒಂದು ಮುಖ್ಯ ಭಾಗ ಆಗಬೇಕು, ಅವಿಭಾಜ್ಯ ಅಂಗ. ಆದ್ದರಿಂದ ಜನರು ಮೊದಲೆಲ್ಲ ನಾವು ಮನೆಯಲ್ಲಿ ದನವನ್ನು ಸಾಕ್ತಾ ಇದ್ವಿ, ಇತ್ತೀಚಿನ ದಿನಗಳಲ್ಲಿ ಇದನ್ನು ಮಾಡ್ತಾ ಇಲ್ಲ. ಈಗ ತುಪ್ಪ ಹೇಳಿದರೆ ನೀವು, ಬೇರೆ ಬೇರೆ ಹಾಲು ಹೇಳಿದ್ರಿ, ಅಥವಾ ಇದೆಲ್ಲ ನಾವು ಬೇರೆ ಕಡೆಯಿಂದ ತರ್ತಾ ಇದ್ದೇವೆ, ಇಂಥ ಸಂದರ್ಭದಲ್ಲಿ ಇದು ಅಷ್ಟು ಎಫೆಕ್ಟಿವ್ ಆಗಿ ಆಗಬಹುದು ಅನ್ನುವಂಥದ್ದು. ಈಗ ನಾನು ಆಗಲೇ ಹೇಳಿದೆ, ಒಂದು ಎಲ್ಲಿ ಅಡಲ್ಟ್ರೇಷನ್ ಆಗಿರುವಂಥ ಆಹಾರ ಪದ್ಧತಿಗಳೇನಿದೆ ಇವೇ ಕ್ಯಾನ್ಸರ್ ಅಂತ ದೀರ್ಘಕಾಲಿಕ ಮಾರಣಾಂತಿಕ ಕಾಯಿಲೆಗಳಿಗೆ ಕಾರಣ ಅನ್ನುವಂಥದ್ದು. ಒಂದು ನೋಡಿ, ತಾಯಿ ಹಾಲು ಬಿಟ್ಟರೆ ನೆಕ್ಸ್ಟು ಹಾಲೇ ಗೋವಿನ ಹಾಲು ಅಂತ, ಅದು ಎಷ್ಟು ರಸಾಯನ ಅಂದರೆ ದೇಹಕ್ಕೆ ಬೇಕಾಗಿರುವಂಥ ಸಪ್ತಧಾತು, ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಶುಕ್ರ ಅಪ್ ಟು ಓಜಸ್ ವರೆಗೂ ಅದು ರಸಾಯನವಾಗಿ ಕೆಲಸ ಮಾಡುತ್ತೆ. ಮಜ್ಜಿಗೆ ಅನ್ನುವಂಥದ್ದು ಇವತ್ತು ನೋಡ್ತೀವಿ, ಒಂದು ಯಾವುದೇ ನಮ್ಮ ಆಯುರ್ವೇದ ಇದರಲ್ಲಿ ಡಿಸೀಸ್ಗಳು ಪ್ರಾರಂಭ ಆಗಬೇಕಿದ್ರೆ ಒಂದು ಹೊಟ್ಟೆಯಿಂದ ಇನ್ನೊಂದು ತಲೆಯಿಂದ ನಾವು ಯೋಚನೆ ಮಾಡುವಂಥ ಏನು ಟ್ರೆಸ್ ಅಥವಾ ನೆಗೆಟಿವ್ ಈ ಥರದ ಮೇಲೆ, ಇನ್ನೊಂದು ಇಂಟೆಸ್ಟೈನ್. ಇವತ್ತು ಇಂಟೆಸ್ಟೈನ್ ಅಂತ ಡಿಸಾರ್ಡರ್ಸ್ಗೆ ಇವತ್ತು ಗೃಹಿಣಿ ಅಂತ ನಾವು ಅಂದರೆ ನಾನ್ ಕ್ಯೂರಬಲ್ ಕೇಸ್ಗಳು ಈ ರೀತಿ ಏನಿವೆ ಇದಕ್ಕೆ ಪರಿಹಾರ ಅನ್ನುವಂಥದ್ದು ಏನಾರು ನಾವು ಹುಡ್ಕೋದಾದರೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಇವತ್ತು ಮಜ್ಜಿಗೆ ಅನ್ನುವಂಥದ್ದು ನಾವು ಹೇಳ್ತೀವಿ. ಏನು ಪ್ರೋಬ್ರ್ಯಾಟಿಕ್ ಅಂದರೆ ಆ್ಯಂಟಿ ಇವತ್ತು ಎಲ್ತಿ ಇದು, ಇದನ್ನು ನಾವು ಇವತ್ತು ಮಜ್ಜಿಗೆಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಅಂದರೆ ಈ ಮಜ್ಜಿಗೆ ಇಂಟೆಸ್ಟೈನ್ ಡಿಸಾರ್ಡರ್ಸಲ್ಲಿ ಎಷ್ಟು ಕೆಲಸ ಮಾಡುತ್ತೆ ಅಂದರೆ ಇವತ್ತು ಗ್ಯಾಸ್ಟ್ರಿಕ್ ಅನ್ನುವಂಥದ್ದು, ಮೋಷನ್ ಅಪ್ಸೆಟ್ ಆಗುವಂಥದ್ದು, ಪೈಲ್ಸ್ ಅನ್ನುವಂಥದ್ದು, ಇದೊಂದು ಒಂಥರ ಕಾಮನ್ ಡಿಸೀಸ್ ಆಗಿದೆ. ಇದಕ್ಕೇನೆ ಕೇವಲ ನಾವು ಇದಕ್ಕೇನು ಲೈಫ್ ಲಾಂಗು ಓಸಿಡು, ರ್ಯಾಂಟಾಕು ಈ ರೀತಿಯ ಲೈಫ್ ಲಾಂಗ್ ತಿನ್ಕೊಂಡಿರೋವಂಥದ್ದು ಆಗಿದೆ. ಆದರೆ ಇದಕ್ಕೆ ಒಳ್ಳೆ ಪರಿಹಾರ ಅಂದರೆ ದೇಶೀಯ ತಳಿಯ ಮಜ್ಜಿಗೆ, ಮಜ್ಜಿಗೆಯನ್ನು ಸೇವನೆ ಮಾಡೋದ್ರಿಂದ ಈ ರೀತಿಯ ಡಿಸೀಸ್ಗಳನ್ನು ನಾವು ಕೇವಲ ಮನೆಯಲ್ಲೇ ವಾಸಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇದ್ರೂ ಇವತ್ತು ಜನ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥದ್ದು ಇಲ್ಲ. ಆದ್ದರಿಂದ ಹೆಚ್ಚು ಜನಕ್ಕೆ ಇದು ಹೌದು ಇದರ ಬಗ್ಗೆ ಹೆಚ್ಚು ಅರಿವಾಗಬೇಕು ಅರಿವಾಗಬೇಕಾಗಿದೆ ಈ ಪಂಚಗವ್ಯ ಚಿಕಿತ್ಸೆಯ ಬಗ್ಗೆ. ಇದರ ಅರಿವನ್ನು ನೀವು ಮೂಡಿಸ್ತಾ ಇದ್ದೀರಾ ಇತ್ತೀಚಿನ ದಿನಗಳಲ್ಲಿ? ಈ ದಿಕ್ಕಲ್ಲಿ ಇವತ್ತು ಗೋಸೇವಾ ಗತಿವಿಧಿ ಅನ್ನುವಂಥ ಸಂಸ್ಥೆಗಳು ಮತ್ತು ಅನೇಕ ಬಸವರಾಜ್ ಅನ್ನುವಂಥ ಬಿರಾದಾರ್ ಅಂತ ಅನೇಕರು ಈ ದಿಕ್ಕಲ್ಲಿ ಅಗ್ರಿಕಲ್ಚರಲ್ಲೇ ಇದ್ದು ಇದು ಸರಿ ಇಲ್ಲ ಅಂತೇಳಿ ಆಫೀಸರ್ ಆಗಿ ಅದನ್ನು ರಿಸೈನ್ ಮಾಡಿ ಈ ದೇಶೀಯ ತಳಿಯನ್ನು ಅವೇರ್ನೆಸ್ ಮಾಡಬೇಕು ಮತ್ತು ಈ ರೀತಿ ಅನೇಕರು ಈ ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಗೋಸೇವಾ ಗತಿವಿಧಿಯ ಪ್ರವೀಣ್ ಸರಳಾಯರು ಈ ರೀತಿ ಮತ್ತು ಒಂದು ಈ ದಿಕ್ಕಲ್ಲಿ ಒಂದು ಆಗಬೇಕಾಗಿರುವಂಥದ್ದು ಕೇವಲ ಸಾಮಾಜಿಕವಾಗಿ ಅವೇರ್ನೆಸ್ ಬರಬೇಕು ಅನ್ನೋವಂಥದ್ದು ಒಂದಾದರೆ ಉಳಿದಂತೆ ಸರ್ಕಾರದ ಲೆವೆಲಲ್ಲೂ ಇದು ಇಂಪ್ಲಿಮೆಂಟೇಷನ್ ಆಗುವಂಥ ಕೆಲಸಗಳು ಕೂಡ ಇವತ್ತು ಆಗಬೇಕಾಗಿದೆ. ಉದಾಹರಣೆಗೆ ಹೇಳೋದ ನಾನು ಆಗಲೇ ಹೇಳ್ದಂಗೆ ಡಿಸ್ಕಷನಲ್ಲಿ ಇವತ್ತು ಸರ್ಕಾರಿ ಆಯುರ್ವೇದ ಆಸ್ಪತ್ರೆಗಳೇನಿದೆ ಕಾಲೇಜ್ಗಳಲ್ಲೇನಿದೆ ಈ ಕ್ಯಾನ್ಸರು ಅಥವಾ ಯಾವುದೇ ಕಾಯಿಲೆಗೆ ಉಪಚಾರ ಕೇಂದ್ರಗಳನ್ನು ಕ್ಯಾನ್ಸರ್ಗೆ ಉಪಚಾರ ಕೇಂದ್ರಗಳನ್ನು ತೆರೆಯೋದ್ರಿಂದ ಇವತ್ತು ಅನೇಕ ಪೇಷೆಂಟ್ಗಳಿಗೆ ಇದು ಉಪಯೋಗ ಆಗುತ್ತೆ. ಹಾಗಾಗಿ ಆ ದಿಕ್ಕಲ್ಲೂ ಯೋಚನೆ ಮಾಡುವಂಥದ್ದು ಮತ್ತು ಇದು ಇನ್ನೂ ಈಗಾಗಲೇ ಆಲ್ರೆಡಿ ನಮ್ಮ ದೇಶ ವಿದೇಶಗಳಲ್ಲಿ ಆಗಲೇ ಹೇಳ್ದಂಗೆ USA ಅಮೇರಿಕಾ ಅಂತ ರಷ್ಯಾ ಅಮೇರಿಕಾ ಅಂಥ ದೇಶಗಳಲ್ಲಿ ಇದರ ಮೇಲೆ ಸಂಶೋಧನೆಯಾಗಿ ಪೇಟೆಂಟ್ಗಳನ್ನು ಮಾಡಿಸ್ಕೊಂಡಿದ್ದಾರೆ. ಆದರೆ ನಮ್ಮ ದೇಶದಲ್ಲೂ ಇದರ ಮೇಲೆ R&D ವರ್ಕ್ ಅನ್ನುವಂಥದ್ದು ಹಾಗೂ ಜನರಿಗೆ ಅವೇರ್ನೆಸ್ ಆಗೋ ದೃಷ್ಟಿಯಿಂದ ಈ ಕೆಲಸಗಳು ಹೆಚ್ಚು ಆಗಬೇಕು ಅನ್ನುವಂಥದ್ದು ಕೂಡ ಅವಶ್ಯಕತೆ ಇದೆ. ಒಳ್ಳೆಯದು ಡಾಕ್ಟರ್ ಡಿ ಪಿ ರಮೇಶ್ ಅವರೇ, ಮುಖ್ಯವಾಗಿ ಪಂಚಗವ್ಯ ಚಿಕಿತ್ಸೆ ಅಂದರೆ ಏನು, ಯಾವ್ಯಾವ ಕಾಯಿಲೆಗಳಿಗೆಲ್ಲ ಇದು ಕೊಡಬಹುದು, ಇದೊಂದು ಯಾವ ರೀತಿಯಲ್ಲಿ ನಮ್ಮ ದೇಶದ ಒಂದು ಮೊದಲಿಂದಲೂ ಕೂಡ ನಡ್ಕೊಂಡು ಬಂದಂತಹ ಒಂದು ಆಯುರ್ವೇದ ಪದ್ಧತಿಯಲ್ಲಿ ಇದರ ಮೂಲ ಇದೆ ಅನ್ನೋದರ ಮಾಹಿತಿಯನ್ನು ಒದಗಿಸಿದ್ದೀರಿ ಸರ್. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಪಂಚಗವ್ಯ ಚಿಕಿತ್ಸೆ ಕುರಿತು ಡಾಕ್ಟರ್ ಡಿಪಿ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್ PS, ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ್, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ್. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ್ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಈಗ ವಿದ್ಯಾಭೂಷಣ್ ಹಾಡಿರುವ ವಾದಿರಾಜರ ಭಕ್ತಿ ರಚನೆಯನ್ನು ಕೇಳೋಣ. ಸೇವಕನೆಲೋ ನಾನು ನಿನ್ನಯ್ಯ. ಸೇವಕನೆಲೋ ನಾನು ನಿನ್ನಯ್ಯ, ಪಾದ ಸೇವೆ ನೀಡಲೋ ನೀನು. ಸೇವಕನೆಲೋ ನಾನು ನಿನ್ನಯ್ಯ, ಪಾದ ಸೇವೆ ನೀಡಲೋ ನೀನು. ಸೇವಕನೆಲೋ ನಾನು ಸೇವೆ ನೀಡಲು ನೀನು, ಸೇವಕನೆಲೋ ನಾನು ಸೇವೆ ನೀಡಲು ನೀನು ಕಾವುದೇನೆಲು ಶ್ರೀವಧೂವರ ರಾವಣಾಂತಕ ರಕ್ಷಿಸೆನ್ನನು ಕಾವುದೇನೆಲು ಶ್ರೀವಧೂವರ ರಾವಣಾಂತಕ ರಕ್ಷಿಸೆನ್ನನು ಗೋವರ್ಧನದರ ದೇವ ಗೋವುಗಳ ಕಾವ ಶ್ರೀ ಮಹಾನುಭಾವ ವರಗಳ ನೀವ ದೇವಾ ಶ್ರೀವಲ್ಲಭದಯ ಮಾಡೆನ್ನೋಳೋ ಈ ವೇಳೆಗೆ ಇಂದಿರಾರಮಣ ಶ್ರೀವಲ್ಲಭದಯ ಮಾಡೆನ್ನೋಳೋ ಈ ವೇಳೆಗೆ ಇಂದಿರಾರಮಣ ಸೇವಕನೆಲೋ ನಾನು ನಿನ್ನಯ ಪಾದ ಸೇವೆ ನೀಡಲು ನೀನು ರಾಮ ದಶರಥ ನಂದನ ರಘುಕುಲಾಂಬುಧಿ ಸೋಮ ಸುಂದರ ವದನ ರಾಮ ದಶರಥ ನಂದನ ರಘುಕುಲಾಂಬುಧಿ ಸೋಮ ಸುಂದರ ವದನ ವಾಮನ ಪರಿಪೂರ್ಣ ಕಾಮ ಕೌಸಲ್ಯ ರಾಮ ವಾಮನ ಪರಿಪೂರ್ಣ ಕಾಮ ಕೌಸಲ್ಯ ರಾಮ ಸ್ವಾಮಿ ಶ್ರೀರಂಗಧಾಮ ದೈತ್ಯ ವಿರಾಮ ಶ್ರೀಮದನಂತ ನಾಮ ಸ್ವಾಮಿ ಶ್ರೀರಂಗಧಾಮ ದೈತ್ಯ ವಿರಾಮ ಶ್ರೀಮದನಂತ ನಾಮ ಭೀಮ ಮುನಿ ಜನ ಸ್ತೋಮ ರಮ್ಯ ಗುಣಧಾಮ ರಣರಂಗ ಭೀಮ ಕೋಮಲ ಶ್ಯಾಮ ರಾಮ ಸಾಮಜವರದಾನಂದ ದಿನಿ ಕಾಮಿತ ಬಲ ಕರುಣಿಸಿ ಕಾಯೋ ಸಾಮಜವರದಾನಂದ ದಿನಿ ಕಾಮಿತ ಬಲ ಕರುಣಿಸಿ ಕಾಯೋ ಸೇವಕನೇಳು ನಾನು ನಿನ್ನಯ ಪಾದ ಸೇವೆ ನೀಡೇಳು ನೀನು ಶಂಕರ ಸುರ ಸೇವಿತ ಶೇಷ ಗರುಡಾಲಂಕಾರ ಮಣಿ ಭೂಷಿತ ಶಂಕರ ಸುರ ಸೇವಿತ ಶೇಷ ಗರುಡಾಲಂಕಾರ ಮಣಿ ಭೂಷಿತ ಪಂಕಜನಯನ ಜನಕ ಪಾದ ಪಂಕಜನಯನ ಮೀನಾಂಕ ಜನಕ ಪಾದ ಪಂಕಜಾಸನ ವಿನುತ ತಿರುಪತಿ ವೆಂಕಟ ಬಿರುದಾಂಕ ಜಯ ಜಯ ಪಂಕಜಾಸನ ವಿನುತ ತಿರುಪತಿ ವೆಂಕಟ ಬಿರುದಾಂಕ ಜಯ ಜಯ ಶಂಕ ಶಂಕ ಚಕ್ರ ಗದಿ ಶಂಕ ಜಧರ ಅಗಳಂಕ ಚರಿತ ತಾಟಂಕ ಬೊಲಿದ ನಿಶಂಕ ಲಂಕಾದಿ ಬಲಾಲಿದ ರಘುಪತಿ ಕಿಂಕರರಿಗೆ ಕಿಂಕರ ನಾನಿರ ಲಂಕಾದಿ ಬಲಾಲಿದ ರಘುಪತಿ ಕಿಂಕರರಿಗೆ ಕಿಂಕರ ನಾನಿರ ಸೇವಕ ಎಲ್ಲು ನಾನು ನಿನ್ನಯ ಪಾದ ಸೇವೆ ನೀಡಲು ನೀನು ಮಂದರಧರ ಮಾಧವ ಮಧುಸೂದನ ಆನಂದ ಸುಂದರ ವಿಗ್ರಹ ಮಂದರಧರ ಮಾಧವ ಮಧುಸೂದನ ಆನಂದ ಸುಂದರ ವಿಗ್ರಹ ಇಂದು ಮಾಧವ ಗೋಕುಲಾನಂದ ಬಿಂದು ಮಾಧವ ಗೋವಿಂದ ಗೋಕುಲಾನಂದ ಅಂದಿತಾಮರ ವೃಂದ ವೇದವ ತಂದ ತುರಗವನೇರಿ ಬಂದ ವಂದಿತಾಮರ ವೃಂದ ವೇದವ ತಂದ ತುರಗವನೇರಿ ಬಂದ ವೃಂದಾವನದೊಳಗಿಂದ ಯಶೋದೆಯ ಕಂದ ಹರಿ ಗೋವಿಂದ ಶೇಷಗಿರಿಯಲಿ ನಿಂದ ವೃಂದಾವನದೊಳಗಿಂದ ಯಶೋದೆಯ ಕಂದ ಹರಿಗೋವಿಂದ ಶೇಷಗಿರಿಯಲಿ ನಿಂದ ಮಂದಾಕಿನಿ ದ್ರೌಪದಿ ದ್ರೌಪದಿ ನಂದನಿಯರ ಬಲಿ ಹಯವನ ದೇವಕನೆಲು ಕಾಹನು ವಿನಯ ಪಾದ ಸೇವೆ ನೀಡಲು ನೀನು ಸೇವಕನೆಲು ನಾನು ಸೇವೆ ನೀಡಲು ನೀನು ಕಾವುದೇನೆಲು ಶ್ರೀವಧೂವರ ರಾವಣಾಂತಕ ರಕ್ಷಿಸೆನ್ನನು ಸೇವಕನೆಲು ನಾನು ನಿನ್ನಯ ಪಾದ ಸೇವೆ ನೀನು